ಯೋಗೇಶ್ ಗೌಡ ಹತ್ಯೆ ಪ್ರಕರಣ ಹೆಚ್ಚುವರಿ ದಾಖಲೆ ಸಲ್ಲಿಸಲು ಮಾಜಿ ಸಚಿವ ವಿನಯ್ ಕುಲಕರ್ಣಿಗೆ ಸುಪ್ರೀಂಕೋರ್ಟ್ ಅನುಮತಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಹಾಸನ ಎಫ್ಎಂ. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ರೈತ ಮಿತ್ರರೇ, ಇಂದಿನ ಕಿಸಾನ್ ವಾಣಿ ಕೃಷಿ ರಂಗದಲ್ಲಿ ಕೇಳಿ ಹೈನು ಹೊನ್ನು ಪಶುವೈದ್ಯಕೀಯ ಮತ್ತು ಪಶುಪಾಲನೆ ಕುರಿತ ಸರಣಿ. ಕೆಚ್ಚಲ ಬಾವು ನಿರ್ವಹಣೆ ಕುರಿತು ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಡಾ ಪ್ರಹ್ಲಾದ್ ಅವರೊಂದಿಗೆ ಸಂದರ್ಶನ. ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಕುರಿತ ಬಾನ್ಲಿ ಸರಣಿ ಹೈನು ಹೊನ್ನು. ಕೇಳಿ ಬಾನ್ಲಿ ಸರಣಿ ಹೈನು ಹೊನ್ನು. ಪ್ರೀತಿಯ ಕೇಳುಗರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಕೆಚ್ಚಲ ಬಾವಿನ ನಿರ್ವಹಣೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ಯಾರು ನಮ್ಮ ಹೈನುಗಾರರಿದ್ದಾರೋ, ಹಸುಕರುಗಳನ್ನ ಸಾಕಾಣಿಕೆಯನ್ನ ಮಾಡ್ತಾರೋ, ಅಂಥವ್ರಿಗೆ ದೊಡ್ಡ ಸಮಸ್ಯೆ ಏನು ಅಂತ ಹೇಳಿದ್ರೆ ಈ ಕೆಚ್ಚಲ ಬಾವಿನ ಸಮಸ್ಯೆ. ಅನೇಕ ಜನ ಈ ಕೆಚ್ಚಲ ಬಾವಿನಿಂದಾಗಿ ತುಂಬಾ ಪಶ್ಚಾತ್ತಾಪವನ್ನ ಪಟ್ಟಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಇದು ಆರ್ಥಿಕವಾಗಿ ನೀಡತಕ್ಕಂತಹ ಹೊಡೆತ ಏನಿದೆಯೋ ಅದು ಬಹಳ ದೊಡ್ಡದು. ನಾವು ಆರ್ಥಿಕತೆಯನ್ನ ಸುಧಾರಣೆ ಮಾಡಿಕೊಳ್ಳಬೇಕು ಅನ್ನುವಂತಹ ಉದ್ದೇಶದಿಂದ ಸಾಮಾನ್ಯವಾಗಿ ಹೈನುಗಾರಿಕೆಯನ್ನ ಮಾಡ್ತೀವಿ, ಹಾಲಿನ ಉತ್ಪಾದನೆಯಲ್ಲಿ ತೊಡಗಿಕೊಳ್ತೀವಿ. ಆದರೆ ಈ ಆರ್ಥಿಕತೆಯ ಮೇಲೆ, ನಮ್ಮ ಆರ್ಥಿಕ ಶಕ್ತಿಯ ಮೇಲೆ ಹೊಡೆತವನ್ನ ನೀಡತಕ್ಕಂತಹ ಈ ಒಂದು ಕಾಯಿಲೆ ಯಾಕೆ ಬರುತ್ತೆ, ಹೇಗೆ ಬರುತ್ತೆ, ಇದು ಬರಲಿಕ್ಕೆ ಏನು ಕಾರಣ, ಬಾರದ ಹಾಗೆ ಹೇಗೆ ನಾವು ತಡೆಯಬಹುದು, ಒಂದು ವೇಳೆ ಬಂದ್ರೆ ಅದಕ್ಕೆ ಏನೆಲ್ಲ ಪರಿಹಾರ ಕ್ರಮಗಳನ್ನ ಅನುಸರಿಸಬೇಕು ಅನ್ನುವಂತಹ ವಿಚಾರಗಳನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಸ್ತಾಪವನ್ನ ಮಾಡ್ತಾ ಇದ್ದೇವೆ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪಶುವೈದ್ಯಕೀಯ ಸೂಕ್ಷ್ಮಾಣುಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಪ್ರಹ್ಲಾದ್ ಹೂಬಾಳೆಯವರು. ಡಾಕ್ಟರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಕೆಚ್ಚಲ ಬಾವಿನ ಬಗ್ಗೆ ಸಾಮಾನ್ಯವಾಗಿ ಯಾರು ಈ ಒಂದು ಹೈನುಗಾರಿಕೆಯಲ್ಲಿ ತೊಡಗಿಕೊಂಡಿರ್ತಾರೋ ಅವರೆಲ್ಲರಿಗೂ ಕೂಡ ಗೊತ್ತಿರುತ್ತೆ ಈ ಕೆಚ್ಚಲ ಬಾವು ಅಂತ ಅಂದ್ರೆ ತಮ್ಮ ವೈದ್ಯಕೀಯ ಟರ್ಮಿನಾಲಜಿ ಪ್ರಕಾರ ಏನು ಡಾಕ್ಟರ್? ಈ ಕೆಚ್ಚಲು ಬಾವು ಅಂದ್ರೆ ಕೆಚ್ಚಲು ಗ್ರಂಥಿಗಳಲ್ಲಿ, ಅಂದ್ರೆ ಈ ಒಂದು ಹಾಲು ಉತ್ಪಾದನೆ ಮಾಡ್ತಕ್ಕಂಥ ಗ್ರಂಥಿಗಳಲ್ಲಿ ಉರಿಯುತ್ತ ಆಗುತ್ತೆ, ಅಂದ್ರೆ ಇನ್ಫ್ಲಮೇಷನ್ ಸ್ವೆಲ್ಲಿಂಗ್ ಬರುತ್ತೆ. ಸೊ ಆ ಒಂದು ಕೆಚ್ಚಲು ಉರಿಯುತ್ತ ಅಂತಾನು ಹೇಳ್ತಾರೆ, ಅಥವಾ ಕೆಚ್ಚಲು ಬಾವು ಅಂತಾರೆ, ಅಥವಾ ಇಂಗ್ಲಿಷ್ ನಲ್ಲಿ ಮ್ಯಾಸ್ಟೈಟಿಸ್ ಅಂತ ಹೇಳ್ತೀವಿ. ಸೊ ಇವೆಲ್ಲ ಬೇರೆ ಬೇರೆ ಹೆಸರುಗಳಲ್ಲಿ ಕರಿತೀವಿ. ಇಲ್ಲಿ ಮುಖ್ಯವಾಗಿ ಗ್ರಂಥಿಗಳಲ್ಲಿ ಬಾವು ಕಂಡು ಬರುತ್ತೆ, ಅಂದ್ರೆ ಉರಿಯುತ್ತ ಕಂಡು ಬರುತ್ತೆ. ಸೊ ಈ ಒಂದು ಉರಿಯುತ್ತ ಗ್ರಂಥಿಗಳಿಂದ ಏನಾಗುತ್ತೆ, ನಮಗೆ ಹಾಲಿನ ಇಳುವರಿ ಗಣನೀಯವಾಗಿ ಕಡಿಮೆ ಆಗುತ್ತೆ. ಸೊ ಈ ಒಂದು ರೋಗಕ್ಕೆ ನಾವು ಕೆಚ್ಚಲು ಬಾವು ಅಂತ ಹೇಳ್ತೀವಿ. ಈ ಹೈನುಗಾರಿಕೆನಲ್ಲಿ ಈ ಕೆಚ್ಚಲ ಬಾವು ಅನ್ನುವಂಥದ್ದು, ಅಥವಾ ಈ ಒಂದು ಕೆಚ್ಚಲ ಬಾವು ಅನ್ನುವಂತಹ ರೋಗ ಯಾಕೆ ಪ್ರಾಮುಖ್ಯತೆಯನ್ನ ಪಡೆದುಕೊಂಡಿದೆ ಅಂತೀರಿ? ಸೊ ನಮಗೆಲ್ಲ ಗೊತ್ತಿದೆ ಸರ್, ಹೈನುಗಾರಿಕೆಯಲ್ಲಿ ಒಳ್ಳೊಳ್ಳೆ ತಳಿಗಳನ್ನ, ಅಂದ್ರೆ ಅತಿ ಹೆಚ್ಚು ಹಾಲು ಕೊಡ್ತಕ್ಕಂಥ ತಳಿಗಳನ್ನ ಸಾಕಾಣಿಕೆ ಮಾಡಿ ಅತಿ ಹೆಚ್ಚು ಆದಾಯ ಗಳಿಸಲಿಕ್ಕೆ ರೈತರು, ಸಾಕಷ್ಟು ರೈತರು ಇತ್ತೀಚಿನ ದಿನಗಳಲ್ಲಿ ಹೈನುಗಾರಿಕೆ ಮಾಡ್ತಾ ಇದ್ದಾರೆ. ಸೊ ಮುಖ್ಯವಾಗಿ ಅತಿ ಹೆಚ್ಚು ಹಾಲು ಕೊಡ್ತಕ್ಕಂಥ ತಳಿಗಳಿಗೆ ಈ ಒಂದು ರೋಗ ಕಂಟಕವಾಗಿದೆ. ಸೊ ಯಾಕಂದ್ರೆ ಅತಿ ಹೆಚ್ಚು ಹಾಲು ಕೊಡ್ತಕ್ಕಂಥ ಕೆಚ್ಚಲಿನಲ್ಲಿನೇ ಈ ರೋಗ ಜಾಸ್ತಿ ಕಂಡುಬರುತ್ತೆ. ನಮ್ಮ ದೇಶೀಯ ತಳಿಗಳಿಗಿಂತಲೂ ಈ ಮಿಶ್ರ ತಳಿಗಳಲ್ಲಿ ಈ ರೋಗದ ಬಾಧೆ ಜಾಸ್ತಿ. ಮತ್ತೆ ಇವನ್ ನಮ್ಮ ಎಮ್ಮೆಗಳು, ಅಂದ್ರೆ ನಮ್ಮ ದೇಶೀಯ ಎಮ್ಮೆ ತಳಿಗಿಂತಲೂ ನಮ್ಮ ದೇಶೀಯ ಜವಾರಿ ತಳಿಗಿಂತಲೂ ಈ ಮಿಶ್ರ ತಳಿಗಳಲ್ಲಿ ಈ ರೋಗದ ಬಾಧೆ ಜಾಸ್ತಿ. ಸೊ ಯಾಕಂತಂದ್ರೆ ಅವುಗಳ ಹಾಲಿನ ಉತ್ಪಾದನೆ ಎಷ್ಟು ಜಾಸ್ತಿ ಆಗುತ್ತೆ ಅಷ್ಟು ಒಂದು ಈ ರೋಗದ ಒಂದು ತೀವ್ರತೆ ಜಾಸ್ತಿ ಇರುತ್ತೆ. ಆ ಒಂದು ಇದರಲ್ಲಿ ನಮಗೆಲ್ಲ ಗೊತ್ತಿದೆ. ಒಂದ್ ವೇಳೆ ಈಗ ನಾವು ರೈತರು ನಾವು ಹೈನುಗಾರಿಕೆ ಮಾಡೋದೇ ಹಾಲಿನ ಉತ್ಪಾದನೆಗೋಸ್ಕರ, ಅವರು ಅದರಿಂದನೇ ಲಾಭ. ಸೊ ಈ ಒಂದು ರೋಗ ಬಂದ ನಂತರ ನಾವು ಉತ್ಪಾದನೆಯಲ್ಲಿ 25-50% ಹಾಲಿನ ಇಳುವರಿ ಕಡಿಮೆ ಆಗುತ್ತೆ. ಅಂದ್ರೆ ಒಂದು 10 ಲೀಟರ್ ಕೊಡ್ತಕ್ಕಂಥ ಹಸು 7 ಲೀಟರ್ ಅಥವಾ 5 ಲೀಟರ್ಗೆ ಬರುತ್ತೆ. ಅಂದ್ರೆ ಉತ್ಪಾದನೆ ಅಷ್ಟು, ಅಂದ್ರೆ ಒಂದು 40-50% ಹಾಲಿನ ಉತ್ಪಾದನೆ ಕಡಿಮೆ ಆಗುತ್ತೆ. ಸೊ ಒಂದು ಅಂದಾಜಿನ ಪ್ರಕಾರ ಹೇಳ್ಬೇಕಂದ್ರೆ ಈ ಎಲ್ಲ ಜಾನುವಾರು ರೋಗಗಳ ನಾವೆಲ್ಲ ನೋಡಿದಾಗ ಎಷ್ಟು ಆರ್ಥಿಕ ನಷ್ಟ ನಮ್ಮ ಒಂದು ದೇಶಕ್ಕೆ ಆಗುತ್ತೆ. ಈ ಒಂದು 25% ಅಂದ್ರೆ ಒಂದು ಕಾಲು ಭಾಗ ಈ ರೋಗದಿಂದನೇ ಕಾರಣ, ಕೆಚ್ಚಲು ಬಾವಲಿಂದ. ಸೊ ಆ ಒಂದು ದೃಷ್ಟಿಯಿಂದ ಹೈನುಗಾರರಿಗೆ ಆರ್ಥಿಕವಾಗಿ ಅತಿ ನಷ್ಟವನ್ನು ಉಂಟು ಮಾಡತಕ್ಕಂಥ ರೋಗವಾಗಿದೆ ಈ ಕೆಚ್ಚಲು ಬಾವು. ಕೆಚ್ಚಲು ಬಾವನ್ನ ರೋಗ ಅಂತ ಹೇಳಿ ಕರಿಬಹುದು ಡಾಕ್ಟರ್? ಹೌದು ಸರ್, ಇದು ರೋಗ ಅಂತ. ರೋಗ, ಈ ಒಂದು ರೋಗ ಉಂಟಾಗ್ಲಿಕ್ಕೆ ಪ್ರಮುಖವಾದಂತಹ ಕಾರಣಗಳು ಏನೇನಿದ್ದಾವೆ? ಸೊ ಕೆಚ್ಚಲು ಬೇನೆಗೆ ಮುಖ್ಯವಾಗಿ ಬೇರೆ ಬೇರೆ ತರಹದ ಬ್ಯಾಕ್ಟೀರಿಯಾಗಳಿವೆ. ಸೊ ಅವೆಲ್ಲ ಬಹಳಷ್ಟು ಬ್ಯಾಕ್ಟೀರಿಯಾಗಳು ಕಾರಣ. ಮತ್ತೆ ಶಿಲೀಂಧ್ರಗಳು, ಫಂಗಸ್ ಅಂತ ಹೇಳ್ತೀವಿ ನಾವು. ಸೊ ಅದರಿಂದನೂ ಕೂಡ ಕೆಚ್ಚಲು ಬಾವು ಬರುತ್ತೆ, ಮತ್ತೆ ವೈರಸ್ಗಳಿಂದನೂ ಕೂಡ ಕೆಚ್ಚಲು ಬಾವು ಬರುತ್ತೆ. ಇದು ಕೆಚ್ಚಲು ಬಾವಿಗೆ ಕಾರಣ ನಮಗೆಲ್ಲ ಗೊತ್ತಿದೆ. ಹಾಲು ಒಂದು ಒಳ್ಳೆ ಪೌಷ್ಟಿಕವಾದ ಆಹಾರ, ಅದರಲ್ಲಿ ಎಲ್ಲಾ ವಿಟಮಿನ್, ಪ್ರೋಟೀನ್ಗಳು, ಕಾರ್ಬೋಹೈಡ್ರೇಟ್ ಎಲ್ಲ ಇರುತ್ತೆ. ಸೊ ಅಂತ ಹಾಲು ಆ ಕೆಚ್ಚಲಿನಲ್ಲಿದ್ದಾಗ ಆ ಒಂದು ರೋಗಾಣುಗಳು ಆ ಕೆಚ್ಚಲಿನ ಗ್ರಂಥಿಯಲ್ಲಿ ಒಳಗಡೆ ಹೋದ್ರೆ ಆ ಒಂದು ಹಾಲನ್ನ ಬಳಸ್ಕೊಂಡು ಅವುಗಳ ಸಂಖ್ಯೆ ವೃದ್ಧಿಯಾಗಿ ಆ ಒಂದು ಭಾಗದಲ್ಲಿ ಬಾವು ಬರುತ್ತೆ. ಈಗ ನಾವ್ ಹೆಂಗೆ ಇನ್ಫೆಕ್ಷನ್ ಆಗಿದೆ ಅಂದ್ರೆ ಬೇರೆ ಕಡೆ ಸೋಂಕಾದಾಗ ಯಾವ ರೀತಿ ನಮಗೆ ಬಾವು ಬರುತ್ತೆ, ಅದೇ ರೀತಿ ಕೆಚ್ಚಲಿನ ಗ್ರಂಥಿಯೊಳಗಡೆ ಆ ಒಂದು ರೋಗಾಣುಗಳಿಂದ ಬಾವು ಬಂದು ಈ ರೋಗಾಣುಗಳು ಕೆಚ್ಚಲು ಬಾವಿಗೆ ಕಾರಣವಾಗ್ತವೆ. ಇದಷ್ಟೇ ಅಲ್ಲ, ಕೆಲವೊಂದು ಸಂದರ್ಭದಲ್ಲಿ ಯಾವ್ದಾದ್ರೂ ಪೆಟ್ಟು ಬೀಳ್ಬೋದು, ಆಕಳಿನ ಮಲೆಗೆ ಏನಾದ್ರೂ ತಂತಿಯ ಬೇಲೆ ತಟ್ಟಿದಾಗ ಅಥವಾ ಏನಾದ್ರೂ ಒಳ್ಳೆ ಅಂದ್ರೆ ಜೋರಾಗಿ ಹರಿತವಾದ ಆಯುಧದಿಂದ ಗಾಯ ಆಗ್ತಕ್ಕಂಥದ್ದು, ಬ್ಲಂಟ್ ಇಂಜುರಿ ಅಂದ್ರೆ ಸಡನ್ ಬೇರೆ ಗಾಯದಿಂದನೂ ಆಗಿರ್ಬೋದು, ಇವೆಲ್ಲ ಇದರಿಂದ ಮೂಲಕ ಬರಬಹುದು. ವೈರಾಣು ರೋಗಕ್ಕೆ ಅಂತ ಹೇಳಿದೆ ನಾನು, ಈ ಕಾಲುಬಾಯಿ ರೋಗದ ಮೇಲೆ ಅಥವಾ ಸಿಡುಬು ರೋಗದಲ್ಲಿ ಇದು ಕೆಚ್ಚಲಿನ ಮೇಲೆ ಗುಳ್ಳೆಗಳಾಗ್ತವೆ. ಆ ಗುಳ್ಳೆಗಳು ಒಡೆದು ಆ ಗುಳ್ಳೆಗಳ ಮುಖಾಂತರ ಬೇರೆ ರೋಗಾಣುಗಳು ಕೆಚ್ಚಲಿನ ಒಳಗಡೆ ಎಂಟ್ರಿ ಆಗ್ತವೆ. ಸೊ ಇವೆಲ್ಲ ಕಾರಣಗಳು. ಮತ್ತೆ ಇವನ್ ಸ್ವಚ್ಛತೆ ಬಹಳ ಮುಖ್ಯ, ಆ ಒಂದು ಕೊಟ್ಟಿಗೆಯ ಸ್ವಚ್ಛತೆ, ಹಾಲು ಹಿಂಡ್ತಕ್ಕಂಥ ವ್ಯಕ್ತಿಯ ಸ್ವಚ್ಛತೆ, ಇವೆಲ್ಲದ್ರ ಮೂಲಕ ಆ ಕೆಚ್ಚಲಿನಲ್ಲಿ ಎಂಟ್ರಿ ಆಗ್ತಕ್ಕಂಥ ಅಂದ್ರೆ ಒಳಗಡೆ ಹೋಗ್ತಕ್ಕಂಥ ರೋಗಾಣುಗಳೇ ಮುಖ್ಯ ಒಂದು ಈ ಕೆಚ್ಚಲು ಬಾವಿಗೆ ಕಾರಣವಾಗಿವೆ. ಈ ರೋಗ ಏನಾದರೂ ಹರಡುವಂತಹ ಸಾಧ್ಯತೆ ಇರುತ್ತಾ? ಹರಡದಾದ್ರೆ ಯಾವ ರೀತಿ ಹರಡುತ್ತೆ? ಸೊ ಬಹಳ ಮುಖ್ಯವಾದದ್ದು ಸರ್, ಯಾಕಂದ್ರೆ ಈ ರೋಗದ ಬಗ್ಗೆ ನಾವು ಎಷ್ಟು ತಿಳ್ಕೊಂತೀವಿ, ಯಾವ ರೀತಿ ಹರಡುತ್ತೆ ಎಂಬುದನ್ನು ಬಹಳ ಮುಖ್ಯವಾಗಿ ತಿಳ್ಕೋಬೇಕು. ಯಾಕಂತಂದ್ರೆ ನಾನು ಆಲ್ರೆಡಿ ಹೇಳಿದೆ, ಇದು ಸಾಂಕ್ರಾಮಿಕ ರೋಗ. ಸೊ ಅಂದ್ರೆ ಸೂಕ್ಷ್ಮಾಣು ಜೀವಿಗಳಿಂದ ಅಂದ್ರೆ ವೈರಾಣುಗಳಿಂದ ಅಥವಾ ಫಂಗಸ್ ಅಂದ್ರೆ ಶಿಲೀಂಧ್ರಗಳಿಂದ ಬರ್ತಕ್ಕಂಥದ್ದು. ಸೊ ಇವೆಲ್ಲ ಯಾವ ರೀತಿ ಹರಡ್ತಾವ ಅಂತ ನಮ್ಗೆ ಗೊತ್ತೇ ಇದೆ. ಎಲ್ಲಿ ಸ್ವಚ್ಛತೆ ಇರೋದಿಲ್ಲೋ ಅಲ್ಲಿ ಅವುಗಳ ಸಂಖ್ಯೆ ಅಂದ್ರೆ ರೋಗಾಣುಗಳ ಸಂಖ್ಯೆ ಜಾಸ್ತಿ ವೃದ್ಧಿ ಆಗುತ್ತೆ. ಸೊ ಜಾಸ್ತಿ ಆಗ್ತಕ್ಕಂಥ ಪ್ರದೇಶದಿಂದ ಸುಲಭವಾಗಿ ಹರಡುತ್ತೆ. ಯಾಕಂದ್ರೆ ಇಲ್ಲಿ ಮುಖ್ಯವಾಗಿ ನಾನು ಯಾಕೆ ಇದು ಸ್ವಚ್ಛತೆ ಬಗ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ, ಮೊಲೆಯ ರಂಧ್ರ ಏನಿರುತ್ತೆ ವಿಶೇಷವಾಗಿ ಅತಿ ಹೆಚ್ಚು ಹಾಲು ಕೊಡ್ತಕ್ಕಂಥ ಹಸುಗಳಲ್ಲಿ ಆ ಮೊಲೆಯ ರಂಧ್ರದ ತುದಿ ಸ್ವಲ್ಪ ಸ್ಪಿಂಕ್ಟರ್ಸ್ ಅಂತ ಬರುತ್ತೆ, ಅಲ್ಲಿ ಫುಲ್ ಟೈಟ್ ಆಗಿ ಕ್ಲೋಸ್ ಆಗೋದಿಲ್ಲ, ಅಂದ್ರೆ ಅದು ಮುಚ್ಕೊಳ್ಳೋದಿಲ್ಲ, ಮುಚ್ಕೊಳ್ಳೋದಿಲ್ಲ, ಸ್ವಲ್ಪ ತೆರೆದಿರುತ್ತೆ. ಅದು ವಿಶೇಷವಾಗಿ ಹಾಲು ಹಿಂಡಿದ ನಂತರ, ವಿಶೇಷವಾಗಿ ಹಾಲು ಹಿಂಡಿದ ಒಂದು 15-20 ನಿಮಿಷ ಅದು ಮುಚ್ಕೊಳ್ಳಿಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಮುಚ್ಚುತ್ತೆ ನಿಧಾನ, ಬಟ್ ನಿಧಾನ ಮುಚ್ಚುತ್ತೆ. ವಿಶೇಷವಾಗಿ ಹೆಚ್ಚು ಹಾಲು ಕೊಡ್ತಕ್ಕಂಥ ಮಿಶ್ರ ತಳಿಗಳಲ್ಲಿ, ಅದೇ ನಮ್ಮ ದೇಶೀಯ ತಳಿಗಳಲ್ಲಿ ಸ್ವಲ್ಪ ಅದು ಬೇಗ ಮುಚ್ಕೊಂತದೆ, ಅದು ಒಂದು. ಮತ್ತೆ ನಮ್ಮ ಎಮ್ಮೆಗಳಲ್ಲಿ ಕೂಡ ಬೇಗ ಮುಚ್ಕೊಂತದೆ. ಸೊ ಈ ಒಂದು ರಂಧ್ರದ ಮುಖಾಂತರ ಈ ಒಂದು ರೋಗಾಣುಗಳು ನಮ್ಮ ಕೊಟ್ಟಿಗೆ ನೆಲ ಸ್ವಚ್ಛತೆ ಇಲ್ಲ ಅಂದ್ರೆ, ನಮ್ಮ ಕೊಟ್ಟಿಗೆ ತೇವಾಂಶ ಜಾಸ್ತಿ ಇತ್ತು ಅಂದ್ರೆ, ನಾವು ಅದಕ್ಕೆ ಹೇಳೋದು ನಿಮಗೆ ಕೊಟ್ಟಿಗೆ ಕಟ್ಟಬೇಕಾದ್ರೆ ಗಾಳಿ ಆಡಬೇಕು, ಸ್ವಲ್ಪ ಸ್ಲೋಪ್ ಆಗಿ ಮೇಂಟೈನ್ ಆಗಿರ್ಬೇಕು, ಚರಂಡಿ ಇರಬೇಕು, ಆವಾಗಿಂದ ಅವಾಗ ನಾವು ಸಗಣಿಯನ್ನ ತೆಗಿತಾ ಇರಬೇಕು, ಅಲ್ಲಿ ನೀರು ನಿಂದ್ರಲಿಕ್ಕೆ ಕೊಡಬಾರ್ದು, ಅನ್ನಿ ಒಂದು ಸರ್ಫೇಸ್ ಇರಬಾರ್ದು ಅಂದ್ರೆ ನೀರು ನಿಂದ್ರಲಿಕ್ಕೆ ಒಂದು ಅವಕಾಶ ಇರಬಾರ್ದು, ಫುಲ್ ರಫ್ ಕಾಂಕ್ರೀಟ್ ಇದ್ರೂ ಕೂಡ ಕೆಚ್ಚಲಿಗೆ ಗಾಯ ಆಗಿ ಅದನ್ನು ಕೂಡ ಇವತ್ತಿನ ದಿವಸಗಳಲ್ಲಿ ಕೌ ಮ್ಯಾಟ್ ಅಂತ ಬರುತ್ತೆ, ಅಂದ್ರೆ ಈ ಕೆಚ್ಚಲು ಬಾವು ತಡೆರಿಗಟ್ಲಿಕ್ಕೆ ಆದ ಮ್ಯಾಟ್ ಗಳನ್ನು ಬಳಕೆ ಆಗೋದಾಗ್ಲಿ ಅಥವಾ ಏನಾದ್ರೂ ಸಾಫ್ಟ್ ಒಂದು ಇದು ಅಂತ ಒಂದು ಸ್ವಚ್ಛ ಮಾಡಿರ್ತಕ್ಕಂತ ಒಂದು ಪ್ರದೇಶ ರೋಗ ಹರಡೋದನ್ನ ತಡೆಗಟ್ಟಲಿಕ್ಕೆ ಬಹಳ ಸಹಾಯ ಮಾಡುತ್ತೆ. ಇದು ಒಂದೇ ಅಲ್ಲ, ಸ್ವಚ್ಛತೆ ಇಲ್ಲ ಅಂದ್ರೆ ನಮ್ಮ ಪಕ್ಕದಲ್ಲಿ ಬಹಳ ಸೆಗಣಿ ಬಿದ್ದಿದೆ ಅಂದ್ರೆ ನೊಣಗಳ ಸಂಖ್ಯೆ ಜಾಸ್ತಿ ಆಗುತ್ತೆ, ಆ ನೊಣಗಳು ಕೂಡ ಆ ಸೆಗಣಿಯ ಮೇಲೆ ಕುಂತ್ರೆ ಅಲ್ಲಿ ಲಕ್ಷಾಂತರ ಗಟ್ಟಲೆ ಒಂದು ರೋಗಾಣುಗಳು ಅದರ ಕಾಲಿಗೆ ಹಚ್ಕೊಂಡು ಈ ಮೊಲೆಯ ರಂಧ್ರದ ಮೇಲೆ ಬಂದು ಕುಂತರೂ ಕೂಡ ಆ ಒಂದು ರೋಗಾಣುಗಳು ಆ ಮಲೆಯ ರಂಧ್ರದಲ್ಲಿ ಒಳಗಡೆ ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ. ಅಷ್ಟೇ ಅಲ್ಲ, ಮತ್ತೆ ಬಿಸಿಲು ಬಿದ್ದು ಆಗ ನೆಲ ಒಣಗ್ತಾ ಇರ್ಬೇಕು, ಎಷ್ಟು ತೇವಾಂಶ ಇರುತ್ತೆ ಅಷ್ಟು ರೋಗಾಣುಗಳ ಸಂಖ್ಯೆ ಜಾಸ್ತಿ ಇರುತ್ತೆ. ಇವೆಲ್ಲದರ ಜೊತೆಗೆ ಬಹಳ ಮುಖ್ಯವಾಗಿ ನಮ್ಮ ರೈತರ ಹಾಲು ಹಿಂಡೋ ಸಂದರ್ಭದಲ್ಲಿ ಕೈ ಬಹಳ ಸ್ವಚ್ಛವಾಗಿ ತೊಳ್ಕೊಂಡಿರ್ಬೇಕು ಸಾಬೂನಿನಿಂದ. ಸೊ ಅದರಿಂದನೂ ಕೊರಡ ಹರಡುತ್ತೆ. ಸೊ ಇವೆಲ್ಲದ್ರ ಮೂಲಕ ಹರಡುತ್ತೆ. ಇದನ್ನೆಲ್ಲ ನಾವು ಗಮನದಲ್ಲಿ ಇಟ್ಕೊಂಡು ಮತ್ತೆ ಇವನ್ ಕೆಲವು ನಾವು ರಾಸುಗಳು ಅಂದ್ರೆ ವಿಶೇಷವಾಗಿ ಎಮ್ಮೆಗಳು ನಾವು ಹೊರಗಡೆ ಬಿಟ್ಟಾಗ ಅವು ನೀರಿನಲ್ಲಿ ಹೋಗಿ ಸ್ವಲ್ಪ ರೋಗ ರೋಗಗಳು ಇರ್ತಕ್ಕಂತ ನೀರಿನಲ್ಲಿ ಏನಾದ್ರೂ ಹೋದ್ರೆ ಕೆಚ್ಚಲಿಗೆ ಕೆಸರು ಹಚ್ಕೊಂಡು ಹೋಗುತ್ತೆ. ಅದನ್ನ ನಾವು ಹಾಲು ಹಿಂಡೋಕ್ಕಿಂತಲೂ ಮುಂಚೆ ಸ್ವಚ್ಛಗೊಳಿಸಬೇಕು. ಸಾಮಾನ್ಯವಾಗಿ ಅಥವಾ ಕೆಚ್ಚಲು ತೊಳೆಯೋದಾಗ್ಲಿ ಅದಕ್ಕೆ ಸಪರೇಟ್ ಒಂದು ಬಟ್ಟೆ ಒಳ್ಳೆ ಬಟ್ಟೆ ಇಡೋದ್ರ ಮೂಲಕನು ಕೂಡ ನಾವು ಇದನ್ನ ಇವೆಲ್ಲ ಸ್ವಚ್ಛಗೊಳಿಸಬಹುದು. ಸ್ವಚ್ಛವನ್ನ ಒಟ್ಟಿನಲ್ಲಿ ಹೇಳೋದಾದ್ರೆ ಎಲ್ಲ ಸ್ವಚ್ಛತೆಯನ್ನು ಕಾಪಾಡಿದ್ರೆ ಈ ರೋಗನ ಹರಡೋದನ್ನ ತಪ್ಪಿಸಬಹುದಾಗಿದೆ. ಈ ಕೆಚ್ಚಲ ಬಾವಿನ ರೋಗದ ಲಕ್ಷಣಗಳು ಹೇಗಿರುತ್ತೆ, ಹೇಗೆ ಇದನ್ನ ಪತ್ತೆ ಮಾಡ್ತಕ್ಕಂಥದ್ದು? ಸರ್, ಈ ರೋಗದ ಲಕ್ಷಣ ಹೇಳ್ಬೇಕಂದ್ರೆ ಈ ಕೆಚ್ಚಲ ಬಾವಿನಲ್ಲಿ ಎರಡು ವಿಧಾನಗಳಿವೆ. ಅಂದ್ರೆ ಕ್ಲಿನಿಕಲ್ ಮ್ಯಾಸ್ಟ್ರಿ ಅಂದ್ರೆ ಈಗ ನಮಗೆ ಕಣ್ಣಿಗೆ ಕಾಣಕತ್ತಕ್ಕಂಥ ಕೆಚ್ಚಲ ಬಾವು ಸಡನ್ ಆಗಿ ಕೆಚ್ಚಲ ಬಾಯ್ತದೆ, ಕೆಂಪಗಾಗ್ತದೆ ಮಲೆಗಳೆಲ್ಲ, ಅದಕ್ಕೆ ಅತಿಯಾದ ಜ್ವರ ಬರಬಹುದು, ಅಥವಾ ಹಾಲಿನ ಇಳುವರಿ ಸಡನ್ ಕಡಿಮೆ ಆಗ್ಬಹುದು, ಅಥವಾ ಕೆಲವೊಂದರಲ್ಲಿ ಹಾಲೇ ಬರೋದಿಲ್ಲ, ಹಾಲಿನ ಬದಲಾಗಿ ನೀರಾಗಿ ಬರೋದು, ಅಥವಾ ನೀರಿನ ಜೊತೆಗೆ ರಕ್ತ ಮಿಶ್ರಿತ ನೀರು ಬರಬಹುದು, ಅಥವಾ ಕೆಲವೊಂದು ಟೈಮ್ ನಮಗೆ ಹಳದಿ ಬಣ್ಣದ ಒಂದು ಲೋಳೆ ಟೈಪ್ ಬರಬಹುದು. ಈ ರೀತಿ ಎಲ್ಲ ಇದು ನಮಗೆ ಗೋಚರವಾಗ್ತದೆ, ಅಂದ್ರೆ ಕಣ್ಣಿಗೆ ಕಾಣಿಸ್ತದೆ. ಇದನ್ನ ನೋಡಿ ಈ ಲಕ್ಷಣ ನೋಡಿದ್ರೆ ಕೆಚ್ಚಲು ಬಾವು ಬಂದಿದೆ. ಬಟ್ ಇದರಲ್ಲೂ ಕೂಡ ಕೆಲವು ಹಳ್ಳಿ ಜನ ಏನ್ ಮಾಡ್ತಾರೆ, ರಕ್ತ ಮಿಶ್ರಿತ ನೀರು ಅಥವಾ ಹಾಲಿನ ಜೊತೆ ಏನಾದ್ರೂ ರಕ್ತ ಬಂದ್ರೆ, ಇನ್ನೂ ಮೂಢನಂಬಿಕೆಗಳಿವೆ ನಮ್ಮ ಹಳ್ಳಿಗಳಲ್ಲಿ, ಏ ಇದು ಯಾರೋ ನಮ್ಮ ಮಾಟ ಮಂತ್ರ ಮಾಡಿಸಿದ್ದಾರೆ ನಮಗೆ ಬೇಕಾಗ್ಲಾರ್ದವರು ಅಂತ ಒಂದು ನಂಬಿಕೆಗಳನ್ನ ಇಲ್ಲಿ ಬಿಡಬೇಕು. ಇದು ಒಂದು ಲಕ್ಷಣ ಕೆಚ್ಚಲು ಬಾವಿನ ಕನ್ಫರ್ಮ್ ಮಾಡ್ಕೋಬೇಕು. ಸೊ ಇದು ಕಣ್ಣಿಗೆ ಕಾಣಂತ, ಇದಕ್ಕೆ ನಾವು ಪರಾಕ್ಯೂಟ್ ಅತಿ ತೀವ್ರ ಸ್ವರೂಪದ ರೋಗ ಇರಬಹುದು. ಇದರಲ್ಲೇ ಬೇರೆ ವಿಧಗಳಿವೆ. ಅತಿ ತೀವ್ರ ಸ್ವರೂಪದ ಅಂದ್ರೆ ಪರಾಕ್ಯೂಟ್, ಸಡನ್ ಆಗಿ ಬರುತ್ತೆ, ಸಡನ್ ಆಗಿ ಜ್ವರ ಬರುತ್ತೆ, ಶಿವರಿಂಗ್ ಇರುತ್ತೆ, ಸಿಕ್ಕಾಪಟ್ಟೆ ಸ್ವೆಲ್ಲಿಂಗ್ ಬರುತ್ತೆ. ಸೊ ಅದನ್ನೆಲ್ಲ ನೋಡಿದ್ರೆ ಇದು ಅತಿ ತೀವ್ರ ಸ್ವರೂಪ. ಮತ್ತೆ ಅದರಲ್ಲೇ ತೀವ್ರ ಸ್ವರೂಪ ಮತ್ತೆ ಕ್ರೋನಿಕ್ ಅಂದ್ರೆ ದೀರ್ಘಕಾಲಿಕ, ಕೆಲವೊಂದ್ ಟೈಮ್ ಸ್ವಲ್ಪ ಸ್ವಲ್ಪ ಸ್ವಲ್ಪ ಅಂದ್ರೆ ಅತಿ ತೀವ್ರ ಸ್ವರೂಪದಲ್ಲಿ ಸಡನ್ ಆಗಿ ಹಾಲು ಸ್ಟಾಪ್ ಆಗುತ್ತೆ, ಅಥವಾ ಸಡನ್ ಆಗಿ 10 ಲೀಟರ್ ಕೊಡ್ತದ್ದು 1-2 ಲೀಟರ್ಗೆ ಬರಬಹುದು, ಅಥವಾ ಏನು ಹಾಲು ಇರಲಾರ್ದ ಬರೀ ನಾನು ಹೇಳಿದ್ನಲ್ಲ ಆ ರೀತಿ ರಸಗಳನ್ನು ಅಂದ್ರೆ ಹಾಲಿನ ಬದಲಾಗಿ ಒಳಗಡೆ ರಕ್ತ ಮಿಶ್ರಿತ ಇಂಥವೆಲ್ಲ ಬರಬಹುದು. ಸೊ ಇವನ್ನೆಲ್ಲ ಇದರಲ್ಲಿ ನೋಡ್ತೀವಿ. ಈಗ ದೀರ್ಘಕಾಲಿಕ ಅಂತಂದ್ರೆ ಸ್ಲೋಲಿ ಹಾಲಿನ ಇಳುವರಿ ಕಡಿಮೆ ಆಗಬಹುದು, ಆಮೇಲೆ ಹಾಲು ಬಣ್ಣ ಚೇಂಜ್ ಆಗ್ಬಹುದು, ಪಿ ಎಚ್ ಅವೆಲ್ಲ ಹೇಳ್ತೀವಲ್ಲ ಅವು ಎಲ್ಲ ಚೇಂಜ್ ಆಗ್ಬಹುದು, ಅವುಗಳಲ್ಲಿ ರೋಗಾಣುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಇನ್ನೂ ಒಂದು ತರ ಇದೆ ಸರ್, ಸಬ್ ಕ್ಲಿನಿಕಲ್ ಮ್ಯಾಸ್ಟೈಟಿಸ್ ಅಂತ ಹೇಳ್ತೀವಿ. ಸಬ್ ಕ್ಲಿನಿಕಲ್ ಮ್ಯಾಸ್ಟೈಟಿಸ್ ಅಂದ್ರೆ ಅದು ನಮಗೆ ಕಣ್ಣಿಗೆ ಕಾಣೋದೇ ಇಲ್ಲ, ಆ ರೋಗ ಬಂದದ್ದು ನಮಗೆ ಗೊತ್ತೇ ಆಗೋದಿಲ್ಲ. ಅಂದ್ರೆ ನೀವು ಏನೀಗ ಲಕ್ಷಣಗಳು ಹೇಳಿದ್ರು ಆ ಲಕ್ಷಣಗಳು ಯಾವ ಕೂಡ ಗೋಚರಿಸಿದಿಲ್ಲ. ಅದು ಬಹಳ ಅವ್ಯಕ್ತ ಕೆಚ್ಚಲು ಬೇನೆ ಅಂತಾರೆ ಸಬ್ ಕ್ಲಿನಿಕಲ್ ಅಂದ್ರೆ ನಮಗೆ ಅದು ಕಣ್ಣಿಗೆ ಕಾಣೋದಿಲ್ಲ, ಅಂದ್ರೆ ಹಾಲು ನಾರ್ಮಲ್ ಇರುತ್ತೆ, ಬಹಳ ಸ್ವಲ್ಪ ಇಳುವರಿ ಕಡಿಮೆ ಆಗಿರ್ಬೋದು, ಇದು ನಮಗೆ ಗೊತ್ತೇ ಆಗೋದಿಲ್ಲ. ಬಟ್ ನೀವು ಏನಾದ್ರೂ ಕೆಲವೊಂದ್ ಟೈಮ್ ಹಾಲನ್ನು ಕಾಸಿದ್ರೆ ಒಡಿಬಹುದು, ಹಾಲು ಒಡಿಬಹುದು, ಅಥವಾ ಜಾಸ್ತಿ ಹೊತ್ತಿಡ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಅವುಗಳಲ್ಲಿ ರೋಗಾಣುಗಳ ಸಂಖ್ಯೆ ಜಾಸ್ತಿ ಇರುತ್ತೆ. ಸೊ ಪ್ರತಿ ಒಂದು ML ಹಾಲಿನಲ್ಲಿ ಶುದ್ಧ ಹಾಲು ಅಂತಂದ್ರೆ 2 ಲಕ್ಷ ಬ್ಯಾಕ್ಟೀರಿಯಾಗಿಂತಲೂ ಕಡಿಮೆ ಇರಬೇಕು ಪ್ರತಿ ಒಂದು ML ಹಾಲಿನಲ್ಲಿ. ಈ ಒಂದು ರೋಗದಲ್ಲಿ ಸಬ್ ಕ್ಲಿನಿಕಲ್ ಮ್ಯಾಸ್ಟೈಟಿಸ್ ಅಥವಾ ಬೇರೆ ಮ್ಯಾಸ್ಟೈಟಿಸ್ ಅಲ್ಲಿ ಈ ರೋಗಾಣುಗಳ ಸಂಖ್ಯೆ ಜಾಸ್ತಿ ಇರುತ್ತೆ. 1 ML ನಲ್ಲಿ ನಾವು ವಿಚಾರ ಮಾಡಬಹುದು 2 ಲಕ್ಷದಗಿಂತಲೂ ಜಾಸ್ತಿ, 5 ಲಕ್ಷ ಆಗ್ಬಹುದು, 10 ಲಕ್ಷ ಆಗ್ಬಹುದು, ಈ ರೀತಿ 1 ML ನಲ್ಲಿ ರೋಗಾಣುಗಳ ಸಂಖ್ಯೆ. ಅದು ನಮಗೆ ಕಣ್ಣಿನಲ್ಲಿ ಸಬ್ ಕ್ಲಿನಿಕಲ್ ಮ್ಯಾಸ್ಟೈಸ್ ಅವ್ಯಕ್ತ ಕೆಚ್ಚಲು ಬಾವಿನಲ್ಲಿ ನಮಗೆ ಕಣ್ಣಿಗೆ ಏನು ಕಾಣೋದಿಲ್ಲ, ಹಾಲಿನಲ್ಲಿ ಯಾವ ಬದಲಾವಣೆಯನ್ನು ಕೂಡ ಆಗೋದಿಲ್ಲ, ಗ್ರಾಜುವಲ್ ಸ್ವಲ್ಪ ಹಾಲಿನ ಇಳುವರಿ ಕಡಿಮೆ ಆಗುತ್ತೆ. ಬಟ್ ಅದಕ್ಕೆ ನಾವು ಕೆಲವು ಪ್ರಯೋಗಾಲಯದ ಮೂಲಕನೇ ನಾವು ಕಂಡುಹಿಡಿಬೇಕಾಗುತ್ತೆ. ಅದು ಕೂಡ ಈಗ ನಾವು ಕ್ಲಿನಿಕಲ್ ಮ್ಯಾಸ್ಟೈಟಿಸ್ ಅಂದ್ರೆ ಈಗ ನಮ್ಗೆ ಕಣ್ಣಿಗೆ ಕಾಣಂತ ಮ್ಯಾಸ್ಟೈಟಿಸ್ ಅಂದ್ರೆ ಕೆಚ್ಚಲು ಬಾವನ್ನ 100ರಲ್ಲಿ ಒಂದು 5-10% ಇದ್ರೆ 90-95% ಅವ್ಯಕ್ತ ಕೆಚ್ಚಲು ಬಾವು ಅಂದ್ರೆ ಸಬ್ ಕ್ಲಿನಿಕಲ್ ಮ್ಯಾಸ್ಟೈಟಿಸ್ ಅಂತ ಹೇಳ್ತೀವಲ್ಲ, ಅದೇ ರೋಗ ಬಾಧೆ ಇತ್ತೀಚಿನ ದಿನಗಳಲ್ಲಿ ನಾವು ಬಹಳ ನೋಡ್ತಾ ಇದ್ದೀವಿ. ಗೊತ್ತೇ ಆಗೋದಿಲ್ಲ, ಅದು ಬಂದಿದೆ ಅನ್ನುವಂಥದ್ದು ಗೊತ್ತಾಗೋದಿಲ್ಲ. ಇದು ಗೊತ್ತಾಗಬೇಕು ಅಂತ ಹೇಳಿದ್ರೆ ನಾವು ಪ್ರಯೋಗಾಲಯದ ಮೊರೆಯನ್ನ ಹೋಗಬೇಕಾಗುತ್ತೆ. ಈ ರೋಗವನ್ನ ಪತ್ತೆ ಹಚ್ಚುವ ನಿಟ್ಟಿನಲ್ಲಿ ಈ ಪ್ರಯೋಗಾಲಯದ ಕ್ರಮಗಳು ಏನೇನು ಡಾಕ್ಟರ್? ಈಗ ನಾನು ಹೇಳಿದೆ ಸರ್, ಈಗ ನಮಗೆ ವ್ಯಕ್ತವಾಗ್ತಕ್ಕಂಥ ಕೆಚ್ಚಲು ಬಾವು ಅಂದ್ರೆ ಕ್ಲಿನಿಕಲ್ ಮ್ಯಾಸ್ಟೈಟಿಸ್. ಈಗ ನಮ್ಗೆ ಕಣ್ಣಿಗೆ ಕಾಣತಕ್ಕಂಥ ಮ್ಯಾಸ್ಟೈಟಿಸ್ ಅಲ್ಲಿ ನಾವು ನೋಡ್ತೀವಿ ಕೆಚ್ಚಲಿನ ಗಾತ್ರ ದೊಡ್ಡದಾಗುತ್ತೆ, ಆಕಾರ ಬದಲಾಗುತ್ತೆ, ಅಥವಾ ಮೊಲೆಯ ತುದಿಯಲ್ಲಿ ಕೆಂಪಗಾಗುತ್ತೆ, ಹಾಲಿನ ಬಣ್ಣ ಬದಲಾಗುತ್ತೆ, ಹಾಲಿನ ವಾಸನೆ ಬದಲಾಗುತ್ತೆ, ಇವೆಲ್ಲ ಬದಲಾವಣೆಗಳನ್ನ ನಾವು ಕಣ್ಣಾರೆ ನೋಡ್ತೀವಿ. ಸೊ ಹಿಂಗಾಗಿ ಅದನ್ನ ನಾವು ಕೆಚ್ಚಲು ಬಾವು ಬಂದಿದೆ ಅಂತೇಳಿ ಪಶುವೈದ್ಯನ ಸಂಪರ್ಕಿಸ್ತೀವಿ. ಬಟ್ ಈ ಸಬ್ ಕ್ಲಿನಿಕಲ್ ಅಂದ್ರೆ ಅವ್ಯಕ್ತ ಕೆಚ್ಚಲು ಬಾವು ಅಂತ ಹೇಳ್ತೀವಲ್ಲ, ಅಂದ್ರೆ ಕಣ್ಣಿಗೆ ಏನೋ ನಮಗೆ ಬೇರೆ ಲಕ್ಷಣಗಳು ಕಾಣೋದಿಲ್ಲ, ಒಂದು ಸ್ವಲ್ಪ ಹಾಲಿನ ಇಳುವರಿ ಸ್ವಲ್ಪ ಕಡಿಮೆ ಆಗ್ಬೋದು, ಇಂತಹ ಸಂದರ್ಭದಲ್ಲಿ ನಾವು ಆ ಹಾಲನ್ನ ನಮ್ಮ ರೈತರೇ ಕೂಡ ಅವರ ಒಂದು ಮನೆಯಲ್ಲೇ ಅಂದ್ರೆ ಅವರ ಒಂದು ಆಕಳನ ಬದಿಯಲ್ಲೇ ಒಂದು ಟೆಸ್ಟ್ಗಳನ್ನ ಮಾಡ್ತಕ್ಕಂತ ಒಂದು ಕೆಲವು ಇವೇವೆ CMT ಅಂದ್ರೆ ಕ್ಯಾಲಿಫೋರ್ನಿಯಾ ಮ್ಯಾಸ್ಟೈಟಿಸ್ ಟೆಸ್ಟ್ ಅಂತ ಹೇಳಿ ಕಿಟ್ ಸಿಗುತ್ತೆ. ಆ ಕಿಟ್ಟಿನ ಮೂಲಕ ಆ ಒಂದು ಹಾಲಿನ ಪರೀಕ್ಷೆ ಮಾಡಿದ್ರೆ ನಮಗ್ ಗೊತ್ತಾಗುತ್ತೆ ಈ ಹಾಲು ನಲ್ಲಿ ರೋಗಾಣುಗಳ ಸಂಖ್ಯೆ ಎಷ್ಟು. ನಾನು ಏನ್ ಹೇಳಿದ್ನಲ್ಲ, 1 ml ಗೆ 2 ಲಕ್ಷದ ಗಿಂತ ಒಳಗಡೆ ಇದ್ರೆ ಅದು ಶುದ್ಧ ಹಾಲು. ಬಟ್ ಇದು ಅಶುದ್ಧ ಹಾಲು ಅಂತಂದ್ರೆ ಅದು ಮ್ಯಾಸ್ಟೈಟಿಸ್ ಆಗಿರ್ತಕ್ಕಂತ ಹಾಲು ಅಂತಂದ್ರೆ ನಾವು ಏನಂತಂದ್ರೆ ಈ ಒಂದು ಬದಲಾವಣೆಯನ್ನ ನೋಡಿನೆ ನಾವು ಹೇಳಬೇಕಾಗುತ್ತೆ. ಸೊ ಈ ಬದಲಾವಣೆ ನಮಗೆ ಆ ಒಂದು CMT ಪರೀಕ್ಷೆಯಲ್ಲಿ ಅಥವಾ ಈವನ್ ಕ್ಯಾಲಿಫೋರ್ನಿಯಾ ಮ್ಯಾಸ್ಟೈಟಿಸ್ ಟೆಸ್ಟ್ ಇದರಲ್ಲಿ ಒಂದು 4 ಕಪ್ಗಳಿರ್ತಕ್ಕಂಥ ಒಂದು ಟ್ರೇ ಸಿಗುತ್ತೆ. ಆ ಕಪ್ಪಿನಲ್ಲಿ ಒಂದು 2 ml ಅನ್ನ ಹಾಲನ್ನ ಅಂದ್ರೆ ಮುಂದಿನ ಕ್ವಾರ್ಟರ್ದು ಅಂದ್ರೆ 4 ಕ್ವಾರ್ಟರ್ ಅಂದ್ರೆ 4 ಮಲೆಗಳಿಂದನು ಸಪರೇಟ್ 2 ml ಹಾಲು ತಗೊಂಡು ಅದು ಒಂದು ರಿಯಜೆಂಟ್ ಇರುತ್ತೆ ಅದ್ರ ಜೊತೆ ಬರುತ್ತೆ. ಆ ಒಂದು ರಿಯಜೆಂಟ್ ಅನ್ನ ಒಂದು 2 ml ಮಿಕ್ಸ್ ಮಾಡಿ ನಾವು ಅಲುಗಾಡಿಸಿದ್ರೆ ವಿತಿನ್ 1 ನಿಮಿಷದ 2 ನಿಮಿಷದಲ್ಲಿ ಆ ಒಂದು ಹಾಲಿನಲ್ಲಿ ಬದಲಾವಣೆ ಆಗುತ್ತೆ. ಅಂದ್ರೆ ಒಂದು ವೇಳೆ ಆ ರೋಗ ಇದ್ರೆ ಇಲ್ಲ ಅಂದ್ರೆ ಆಗೋದಿಲ್ಲ, ಬದಲಾವಣೆ ಆಗೋದು. ಈ ಒಂದು ಇದರಿಂದ ಕಂಡುಹಿಡಬಹುದು. ಯಾಕಂದ್ರೆ ಆ ಬದಲಾವಣೆಯನ್ನ ನಿಮಗೆ ನೋಡಿನೇ ನಾವು ಬಿಟ್ಟಿದೆ ಅಥವಾ ಸಬ್ ಕ್ಲಿನಿಕಲ್ ಮ್ಯಾಸ್ಟೈಟಿಸ್ ಬಂದಿದೆ, ಅವ್ಯಕ್ತ ಕೆಚ್ಚಲ್ಬಾವು ಬಂದಿದೆ ಅಂತ ಹೇಳ್ಬೋದು. ಇನ್ನು ಬೇರೆ ಬೇರೆ ಟೆಸ್ಟ್ ಗಳನ್ನು ನಾವು ಮಾಡ್ತಕ್ಕಂಥ ಸ್ಟ್ರಿಪ್ ಟೆಸ್ಟ್ ಯಾವ ರೀತಿ ನಾವು ಬರ್ತಾವಲ್ಲ ಅದು ಕೂಡ ಬಂದಿದೆ. ಸೊ ಅದು ಕೂಡ ಮಾಡಬಹುದು. ಇವೆಲ್ಲದ್ರಗಿಂತಲೂ ನಿಮಗೆ ಒಂದ್ ವೇಳೆ ಏನಾದ್ರೂ ಇದಾಗ್ಲಿಲ್ಲ ಅಂದ್ರೆ ನೀವು ಹಾಲಿನ ಸ್ಯಾಂಪಲ್ ಅನ್ನ ಒಂದು ಶುದ್ಧವಾದ ಅಂದ್ರೆ ಡಾಕ್ಟರ್ ಕೇಳಿಕೊಂಡು, ಇಲ್ಲಿ ಬಹಳ ಮುಖ್ಯವಾದದ್ದು ನಾವು ಶುದ್ಧವಾದ ಟ್ಯೂಬ್ ಅಂದ್ರೆ ಆ ರೋಗಾಣು ಮುಕ್ತ ಇರ್ತಕ್ಕಂಥ ಟೆಸ್ಟ್ ಟ್ಯೂಬ್ ನಲ್ಲಿ ಕಲೆಕ್ಟ್ ಮಾಡ್ಬೇಕು. ಯಾವುದೋ ಒಂದು ಇದರಲ್ಲಿ ಪಾತ್ರೆಯಲ್ಲಿ ಕಲೆಕ್ಟ್ ಮಾಡಿದ್ರೆ ಅದು ಬೇರೆ ರೋಗಾಣುಗಳು ಅದರಲ್ಲಿ ಬಂದ್ಬಿಡುತ್ತೆ. ಬರುತ್ತೆ ಬರುವಂತ ಸಾಧ್ಯತೆ ಇರುತ್ತೆ. ಶುದ್ಧವಾದ ಒಂದು ಟೆಸ್ಟ್ ಟ್ಯೂಬ್ ಡಾಕ್ಟರ್ ಕೊಡ್ತಾರೆ ನಿಮಗೆ, ಅಥವಾ ನಮ್ಮ ಲ್ಯಾಬ್ ಅಲ್ಲಿ ಬಂದನು ತಗೊಂಡು ನೀವು ಅದರಲ್ಲೇ ಹಾಲು ತಗೊಂಡು ನೀವು ಬಂದ್ ಕೊಟ್ರೆ ನಾವು ಪರೀಕ್ಷೆ ಮಾಡಿ ಹೇಳ್ತೀವಿ. ಇದು ಒಂದು ವಿಧಾನ. ನೀವು ರೋಗ ಲಕ್ಷಣಗಳ ಇರಲಾರ್ದನೆ ನಮ್ಮ ಹಾಲಿನ ಉತ್ಪಾದನೆ ಕಡಿಮೆ ಆಗ್ತಾ ಇದೆ ಅಥವಾ ಹಾಲು ಕೆಡ್ತಾ ಇದೆ ಅಂದ್ರೆ ಈ ಒಂದು ಪರೀಕ್ಷೆ ಮೂಲಕ ನಾವು ಪರೀಕ್ಷೆ ಮಾಡಬಹುದು. ಹೀಗೆ ಪರೀಕ್ಷೆ ಮಾಡಿಕೊಳ್ಳುವ ಮೂಲಕ ಅವ್ಯಕ್ತ ಕೆಚ್ಚಲಭಾವ ಆಗಿದ್ರೂ ಕೂಡ ನಾವು ಕಂಡುಕೊಳ್ಳತಕ್ಕಂತ ಸಾಧ್ಯತೆ ಇರುತ್ತೆ. ಹೌದು ಸರ್. ನಮ್ಗೆ ಕೆಲವು ಸಾರಿ ಅನುಮಾನಗಳು ಬರಬಹುದು ಡಾಕ್ಟ್ರೆ, ಕೆಚ್ಚಲಭಾವ ಇದೆಯೋ ಇಲ್ವೋ ಅಂತ ಹೇಳಿ. ಇನ್ನು ಕೆಲವು ಸಂದರ್ಭಗಳಲ್ಲಿ ತಾವ್ ಹೇಳಿದ್ರಲ್ಲ ಅವ್ಯಕ್ತ ಕೆಚ್ಚಲಭಾವ ಅಂತೇಳಿ, ಅಂತ ಸಂದರ್ಭಗಳಲ್ಲಿ ನಮಗೆ ಅನುಮಾನಗಳು ಬಾರದೇ ಇರಬಹುದು. ಅನುಮಾನ ಬರಲಿ ಬಾರದೇ ಇರಲಿ, ದೊಡ್ಡ ಪ್ರಮಾಣದಲ್ಲಿ ನಾವು ಹೈನುಗಾರಿಕೆ ಅಂತ ಹೇಳಿ ಮಾಡಿದಾಗ ತಾವ್ ಹೇಳದಂತಹ ವಿಧಾನವನ್ನ ಬಳಸಿ ನಾವು ಆಗಾಗ್ಗೆ ಅದನ್ನ ಪ್ರಯೋಗಕ್ಕೆ ಒಳಪಡಿಸತಕ್ಕಂಥದ್ದು ಸೂಕ್ತ ಅಂತೀರಾ? ಬಹಳ ಒಳ್ಳೇದು ಸರ್. ಯಾಕಂದ್ರೆ ನಮಗೆ ಹಾಲಿನ ಉತ್ಪಾದನೆ ಸ್ವಲ್ಪ ಕಡಿಮೆ ಅನ್ಸಿದ್ರು ಕೂಡ ಅಥವಾ ಹಾಲು ಕಾಸಿದ ಮೇಲೆ ಒಡೆಯುವಂತವೆಲ್ಲ ಇದ್ರು ಕೂಡ ಪರೀಕ್ಷೆ ಮಾಡೋದು ಒಳ್ಳೇದು. ವಿಶೇಷವಾಗಿ ಇನ್ನೊಂದು ಪ್ರಶ್ನೆ ಸರ್, ಅಂದ್ರೆ ನಾವು ಕೇಳಿದ ಪ್ರಶ್ನೆಗೆ ಅಂದ್ರೆ ಯಾವುದೇ ಒಂದು ಹಸುವನ್ನು ಹೊರಗಿನಿಂದ ನಾವು ಖರೀದಿ ಮಾಡಿ ತರ್ತೀವಿ, ಅದ್ರದ್ದು ಒಂದು ಯಾವುದೇ ಒಂದು ಹಸುಗಳನ್ನು ಖರೀದಿ ಮಾಡಬೇಕಾದ್ರೆ ಇವತ್ತಿನ ರೈತರು ನಾವು ಕೆಚ್ಚಲನ್ನ ಮುಟ್ಟಿ ನೋಡ್ತೀವಿ, ಅದಕ್ಕೆ ಖಾತ್ರಿ ಪಡಿಸ್ಕೊಂತೀವಿ ಯಾವುದೇ ಗಂಟುಗಳು ಇರಬಾರ್ದು ಅಂದ್ರೆ ಹಳೆ ಕೆಚ್ಚಲ್ ಬಾವು ಬಂದು ಹೋಗಿರ್ತವೆ ಅದು ಮತ್ತೆ ಮರುಕಳಿಸತಕ್ಕಂತ ಸಂದರ್ಭ ಬಹಳ ಇರುತ್ತೆ. ಅಂತ ಹಸುಗಳನ್ನು ಖರೀದಿ ಮಾಡಬಾರ್ದು. ಒಂದೇದು. ಇನ್ನು ಅಂತ ಹಸುಗಳು ಸಬ್ ಕ್ಲಿನಿಕಲ್ ಮ್ಯಾಸ್ಟೈಟಿಸ್ ಇಂದ ಸಫರ್ ಆಗ್ತಾ ಇದ್ರೆ ಆ ಹಸುಗಳಿಂದ ನೀವು ಬೇರೆ ಹಸುಗಳಿಗೆ ಆ ರೋಗಾಣು, ಯಾಕಂದ್ರೆ ಇದು ಸಾಂಕ್ರಾಮಿಕ ರೋಗ, ಈ ರೋಗಾಣುಗಳು ನೀವು ನಿಮ್ಮ ಕೈಯಾರೆ, ಉದಾಹರಣೆ ನಿಮಗೆ ಏನಾದ್ರೂ ಆ ಕೆಚ್ಚಲಿನ ಹಾಲಿನ ಹಿಂಡಿದ್ರೆ ನೀವು ಬೇರೆ ಆರೋಗ್ಯವಂತ ಚಚ್ಚಲಿನ ಮುಟ್ಟಿ ನೀವು ಹಾಲು ಹಿಂಡಕ್ ಹೋದ್ರೆ ನೀವೇ ಕುಂತು ಆ ರೋಗಾಣನ್ನು ಹಬ್ಬಿಸಿದಂಗಾಗುತ್ತೆ. ಅದ್ರಗೋಸ್ಕರ ಯಾವುದೇ ಹಸುಗಳನ್ನು ಖರೀದಿ ಮಾಡಿದಾಗ ಅದನ್ನ ಒಂದು ಪರೀಕ್ಷೆ ಮಾಡಿಸಿ ಖರೀದಿ ಮಾಡ್ಬೇಕು. ನಾವು ಒಂದು ಈಗ ನಾವು ಓನ್ಲಿ ಫಿಸಿಕಲ್ ಎಕ್ಸಾಮಿನೇಷನ್ ಅಂದ್ರೆ ನೋಡಿ ಮಾತ್ರ ಕೆಚ್ಚಲ ಚೆನ್ನಾಗಿದೆ ರೋಗ ಇಲ್ಲ ಅಂತಲ್ಲ, ಸಬ್ ಕ್ಲಿನಿಕಲ್ ಮ್ಯಾಸ್ಟೈಟಿಸ್ ಇರೋ ಚಾನ್ಸಸ್ ಇರೋದಕ್ಕೆ ಈ ಒಂದು ಪರೀಕ್ಷೆ ಮಾಡಿಸೋದು ಬಹಳ ಒಳ್ಳೇದು. ಇನ್ನು ಈ ಒಂದು ಕೆಚ್ಚಲ ಭಾವವನ್ನ ತಡೆಗಟ್ಟತಕ್ಕಂತಹ ವಿಧಾನಗಳು ಯಾವ್ಯಾವುದು, ಮತ್ತೆ ಏನಾದರೂ ಒಂದ್ ವೇಳೆ ಇದಕ್ಕೆ ಕೆಚ್ಚಲ ಬಾವು ಬಂದಿದೆ ಅಂತ ಹೇಳಿ ದೃಢ ಆದ್ರೆ ಅದಕ್ಕೆ ಏನಾದರೂ ಚಿಕಿತ್ಸೆ ಇರುತ್ತಾ ಹೇಗೆ? ಸರ್, ಈ ಕೆಚ್ಚಲ ಬಾವು ನಾನು ಈಗ ಸಾಕಷ್ಟು ಇದರಲ್ಲಿ ಹೇಳ್ತಾ ಇದ್ದೆ. ಹೌದು, ಸ್ವಚ್ಛತೆ ಬಹಳ ಮುಖ್ಯ ಕೆಚ್ಚಲ ಬಾವಿನಲ್ಲಿ ತಡೆಗಟ್ಟಬೇಕು. ತಡೆಗಟ್ಟೋದಕ್ಕೆ ಮುಖ್ಯವಾಗಿ ನಾವು ಕೊಟ್ಟಿಗೆ ಸ್ವಚ್ಛತೆ, ಸೊ ಕೊಟ್ಟಿಗೆ ನಾನು ಹೇಳಿದಂಗೆ ಸ್ವಲ್ಪ ಸ್ಲೋಪ್ ಮೇಂಟೈನ್ ಮಾಡಬೇಕು, ಮತ್ತೆ ಚರಂಡಿ ಒಂದು ವ್ಯವಸ್ಥೆ ಇರಬೇಕು, ಬಹಳ ರಫ್ ಸರ್ಫೇಸ್ ಮತ್ತೆ ಅನ್ಇವನ್ಸ್ ಅಂದ್ರೆ ತೆಗ್ಗು ದಿನ್ನಿಗಳಿದ್ರೆ ನೀರು ನಿಂದ್ರಲಿಕ್ಕೆ ಅವಕಾಶ ಆಗುತ್ತೆ. ಆಗಿಂದಾಗೆ ನಾವು ಕೊಟ್ಟಿಗೆಯನ್ನು ಸ್ವಚ್ಛತೆಗೊಳಿಸ್ತಾ ಇರಬೇಕು, ಸಗಣಿಯನ್ನ ತೆಗೆಯೋದಾಗ್ಲಿ ಮಲಮೂತ್ರವನ್ನ ತೆಗೆಯೋದಾಗ್ಲಿ ಇವೆಲ್ಲದ್ರ ಜೊತೆಗೆ ಹಸುಗಳನ್ನ ಹಾಲು ಹಿಂಡ್ಲಿಕ್ಕೆ ಒಂದು ಬೇರೆ ಪ್ರದೇಶ, ಸ್ವಚ್ಛವಾದ ಪ್ರದೇಶ ಒಂದು ನಾವು ಮೇಂಟೈನ್ ಮಾಡಬೇಕು. ಹಾಲು ಹಿಂಡ್ಲಿಕ್ಕೆ ಒಂದು ವೇಳೆ ಅವಕಾಶ ಇಲ್ಲ ಅಂದ್ರೆ ಇಲ್ಲೇ ಹಿಂಡಬಹುದು, ಬಟ್ ಅಲ್ಲಿ ಸ್ವಚ್ಛತೆ ಇರಬೇಕು. ಅದ್ರ ಜೊತೆಯಲ್ಲಿ ಹಸು ಹೊರಗಡೆ ಹೋಗಿ ಬಂದ ನಂತರ ಅದನ್ನ ಮೈ ತೊಳೆಯೋದ್ರ ಬಹಳ ಒಳ್ಳೇದು. ಮೈ ತೊಳೆಯಲಿಕ್ಕೆ ದಿವಸ ಆಗೋದಿಲ್ಲ ಅಂದ್ರೆ ಉಗುರು ಬೆಚ್ಚಿನ ನೀರಿನಿಂದ ಅಥವಾ ನೀರಿನಲ್ಲಿ ಪೊಟ್ಯಾಸಿಯಂ ಪರ್ಮಾಂಗನೇಟ್ ಮಿಶ್ರಣ ಮಾಡಿಕೊಂಡು ಆ ಕೆಚ್ಚಲನ್ನ ಆದ್ರೂ ತೊಳಿಬೇಕು ಹಾಲು ಹಿಂಡೋಗಿಂತ ಮುಂಚೆ. ಇದು ಬಹಳ ಮುಖ್ಯ. ಸೊ ಅಲ್ಲಿ ಹಚ್ಚಿದಂತ ರೋಗಾಣುಗಳೆಲ್ಲ ನಾವು ತೆಗೆದಂಗಾಗುತ್ತೆ. ನಂತರ ಒಂದು ಶುದ್ಧವಾದ ಬಟ್ಟೆ, ಬಟ್ಟೆ ಅಂದ್ರೆ ನೀವು ಯಾವುದೋ ಬೇರೆ ಇದಕ್ಕೆ ಬಳಸಂತ ಬಟ್ಟೆ ಅಲ್ಲ, ಈ ಒಂದು ಕೆಚ್ಚಲಿನ ಒರೆಸಲಿಕ್ಕೆ ಒಂದು ಶುದ್ಧವಾದ ಬಟ್ಟೆ ಇಡಬೇಕು. ದಿವಸ ಒಗೆದು ಒಣಗಾಕಿ ಅದನ್ನ ಬಳಕೆಯನ್ನ ಮಾಡಬೇಕು. ಆ ಕೆಚ್ಚಲಿನ ಒರೆಸಬೇಕಾಗುತ್ತೆ. ಒರೆಸಿದ ನಂತರ ನಮ್ಮ ಕೈಗಳು ಹಾಲು ಹಿಂಡಿದಂತವ್ರು ಯೂಸ್ವಲಿ ನಾವು ಸಾಕಷ್ಟು ಸಾರಿ ನೋಡ್ತೀವಿ ಹಿಂಡಿ ಕಸ ಬಳಿತಾರೆ, ಹಂಗೆ ಹಾಲು ಹಿಂಡ್ಲಿಕ್ಕೆ ನಿಂದಿರ್ತಾರೆ, ಅದು ತಪ್ಪು. ಆ ನಮ್ಮ ಕೈಗಳು ಕೂಡ ಕೈ ಶುದ್ಧ ಅಂದ್ರೆ ಬರೀ ಕೈನ ಕಣ್ಣಿಂದ ನೋಡಿದ್ರೆ ಅಲ್ಲ, ಆ ಸಾಬೂನಿನಿಂದ ರೋಗಾಣುಗಳು ನಮಗೆ ಕೈಯಲ್ಲಿ ಇರತಕ್ಕಂತ ರೋಗಾಣುಗಳು ಸಾಯ್ಬೇಕಂದ್ರೆ ಸಾಬೂನ್ ಹಚ್ಕೊಂಡು ಅಥವಾ ಸ್ಯಾನಿಟೈಸರ್ ಹಚ್ಕೊಂಡು ನಂತರ ಕೈನ ತೊಳ್ಕೊಂಡು ಆಮೇಲೆ ನಾವು ಹಾಲು ಹಿಂಡ್ಲಿಕ್ಕೆ ಹೋಗ್ಬೇಕು. ಯಾಕಂದ್ರೆ ಶುದ್ಧ ಕೈಲಿಂದನೂ ಕೂಡ ಹರಡುತ್ತೆ. ಇದು ಒಂದು ವಿಧಾನ. ಇದು ಅಲ್ಲದೆ ಬಹಳ ಮುಖ್ಯವಾಗಿ ನಾವು ರೈತರು ಮಾಡ್ತಕ್ಕಂತ ಒಂದು ಮುಖ್ಯವಾದ ಕೆಲಸ ಏನಪ್ಪ ಅಂದ್ರೆ ಹಾಲು ಹಿಂಡಿದ ನಂತರ ನಾನು ಏನ್ ಹೇಳಿದೆ, ಹಾಲು ಹಿಂಡ ಸಂದರ್ಭದಲ್ಲಿ ಆ ಮೊಲೆಯ ರಂಧ್ರದ ಅಗಲಾಗುತ್ತೆ, ಓಪನ್ ಆಗಿದೆ, ಅದು ಮುಚ್ಚಲುಗೊಳ್ಳಿಕ್ಕೆ ಒಂದು ಅರ್ಧ ತಾಸು 20 ನಿಮಿಷ ತಗೊಂತದೆ. ಅದ್ರಗೋಸ್ಕರ ಆಲ್ರೆಡಿ ನಮ್ಮ ರೈತರು ಮಾಡ್ತಾ ಇದಾರೆ ನೋಡ್ರಿ, ಹಾಲು ಹಿಂಡಿದ ತಕ್ಷಣ ಮೇವು ಹಾಕ್ತಾರೆ, ಮಡ್ಡಿ ಕೊಡ್ತಾರೆ. ಯಾಕೆ ಹಾಲು ಹಿಂಡೋ ಸಂದರ್ಭದಲ್ಲಿನೂ ಮಡ್ಡಿ ಕೊಡ್ತಾರೆ ಅಂದ್ರೆ ದಾಣಿ ಮಿಶ್ರಣ ಕೊಡ್ತಾರೆ, ಹಸಿರು ಮೇವು ಹಾಕ್ತಾರೆ. ಯಾಕೆ ಅಂದ್ರೆ ಆ ಹಸು ಹಾಲು ಹಿಂಡೋ ಸಂದರ್ಭದಲ್ಲಿ ಹಾಲು ಹಿಂಡಿದ ನಂತರ 20-30 ನಿಮಿಷ ಮನ್ಗಬಾರ್ದು. ಯಾಕಂದ್ರೆ ಮನಗಿದ್ರೆ ಏನಾಗುತ್ತೆ, ನಾವ್ ಎಷ್ಟೇ ಸ್ವಚ್ಛ ಮಾಡಿದ್ರು ಅಲ್ಲಿ ರೋಗಾಣುಗಳಿದ್ರೆ ಆ ಕೆಚ್ಚಲದ ರಂಧ್ರದ ಮೂಲಕ ಆ ರೋಗಾಣುಗಳು ಒಳಗಡೆ ಹೋಗೋ ಸಂದರ್ಭ ಇರುತ್ತೆ. ಸೊ ಅದ್ರಗೋಸ್ಕರ 20-30 ನಿಮಿಷ ಅದು ಮಲಗಲೇ ನೋಡ್ಬೇಕು. ಇನ್ನೊಂದು ಬಹಳ ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ನಮ್ಮ ರೈತರಿಗೋಸ್ಕರನೇ ಟೀ ಡಿಪ್ಸ್ ಅಂತ ಬರುತ್ತೆ. ಅಂದ್ರೆ ಮಲೆಯನ್ನ ಆ ಒಂದು ಕೆಮಿಕಲ್ ಅಲ್ಲಿ ಹಾಲು ಹಿಂಡಿದ ನಂತರ ಡಿಪ್ ಅಂದ್ರೆ ಎದ್ದಬೇಕದು. ಅದು ಏನ್ ಮಾಡುತ್ತೆ, ಮಲೆಯ ರಂಧ್ರದ ಸುತ್ತ ಆಂಟಿಸೆಪ್ಟಿಕ್ ಸೊಲ್ಯೂಷನ್ ಅಂಟ್ಕೊಂಡು ಬಿಡುತ್ತೆ, ಯಾವುದೇ ರೋಗಾಣು ಒಳಗಡೆ ಹೋಗ್ಲಾರ್ದಂಗೆ ನೋಡ್ಕೊಂತದೆ. ಸೊ ಇದು ಟೀ ಡಿಪ್ಪಿಂಗ್ ಸೊಲ್ಯೂಷನ್ಸ್ KMF ನಲ್ಲಿ ಆಗ್ಲಿ ಎಲ್ಲ ಆಗ್ಲಿ ನಮ್ಮಲ್ಲಿ ಸಿಗುತ್ತೆ. ಅದನ್ನ ಯೂಸ್ ಮಾಡ್ಬೇಕು ರೆಗ್ಯುಲರ್ ಆಗಿ ಹಾಲು ಹಿಂಡಿದ ನಂತರ. ಇದನ್ನೆಲ್ಲ ಮಾಡೋದ್ರ ಜೊತೆಗೆ ನಾನು ಹೇಳಿದ್ನೆಲ್ಲ, ಇವನ್ ನಮಗೆ ಈ ರೋಗನ ನಿಯಂತ್ರಣ ಮಾಡ್ಬೇಕಂತಂದ್ರೆ ನಾವು ಬೇರೆ ಸ್ವಚ್ಛತೆ ಇವೆಲ್ಲದ್ರ ಜೊತೆಗೆ ಇನ್ನೂ ಒಂದು ಬಹಳ ಮುಖ್ಯ ಒಂದು ಇದು ಅಂತಂದ್ರೆ, ನಾವು ಹಾಲು ಕೊಡ್ತಕ್ಕಂತ ಹಸು ಈದ ನಂತರ ಅಂದ್ರೆ ಪ್ರೆಗ್ನೆಂಟ್ ಆಗುತ್ತೆ, ಪ್ರೆಗ್ನೆಂಟ್ ಆದ್ಮೇಲೆ ನಾವು ಹಾಲನ್ನ ನಿಂದಿರಿಸ್ತೀವಿ. ಹೌದು, ಡ್ರೈಯಿಂಗ್ ಪೀರಿಯಡ್ ಅಂತಾರೆ. ಡ್ರೈ ಪೀರಿಯಡ್ ಅಂತಂದ್ರೆ ಈಗ ಈ ಪ್ರೆಗ್ನೆಂಟ್ ಆಗಿ 6-7 ತಿಂಗಳಾದ್ಮೇಲೆ ತುಂಬಾ ಗರ್ಭಾವಸ್ಥೆಗೆ ಹೋಗಿಂತ ಮುಂಚೆ ಹಾಲನ್ನ ನಾವು ಸ್ಟಾಪ್ ಮಾಡ್ತೀವಿ. ಆ ಟೈಮ್ ಅಲ್ಲಿ ಸಡನ್ ಆಗಿ ಸ್ಟಾಪ್ ಮಾಡಬಾರ್ದು, ನಾವು ಗ್ರಾಜುವಲಿ ಕಡಿಮೆ ಮಾಡಿ ಅದಕ್ಕೆ ಲಾಸ್ಟ್ ಡೇ ನಾವು ಇವತ್ತು ಕಂಪ್ಲೀಟ್ ನಾವು ಹಾಲು ಇಡೋದನ್ನ ನಾಳೆಯಿಂದ ನಿಂದಿರಿಸ್ತೀವಿ ಅಂದಾಗ ಕೆಲವು ಟ್ಯೂಬ್ ಸಿಗ್ತಾವ, ಆಂಟಿಬಯೋಟಿಕ್ ಟ್ಯೂಬ್ಸ್. ಆ ಟ್ಯೂಬ್ಗಳನ್ನ ಆ ಕೆಚ್ಚಲದ ರಂಧ್ರದ ಮೂಲಕ ಪಶುವೈದ್ಯರ ಸಲಹೆ ಮೇರೆಗೆ, ಅಂದ್ರೆ ಪಶುವೈದ್ಯರ ಸಲಹೆ ತಗೋಬೇಕು ಇದರಲ್ಲಿ ಯಾವ್ದು ಹಾಕ್ಬೇಕು ಏನಂತೇಳಿ, ಆ ಒಂದು ಔಷಧಿಯನ್ನ ಒಳಗಡೆ ಹಾಕಿಬಿಡ್ಬೇಕು. ಯಾಕಂದ್ರೆ ಆ ಇರ್ತಕ್ಕಂಥ ಒಳಗಡೆ ಇರತಕ್ಕಂಥ ಔಷಧ ಬೇರೆ ಬ್ಯಾಕ್ಟೀರಿಯಾಗಳು ಒಳಗಡೆ ವೃದ್ಧಿ ಆಗ್ಲಾರ್ದಂಗೆ ನೋಡ್ಕೊಂತವೆ. ಇನ್ನ ಒಂದು ನಿಯಂತ್ರಣ ಕ್ರಮದಲ್ಲಿ ನಾನು ಬಹಳ ರೈತರಿಗೆ ಹೇಳೋದಂದ್ರೆ, ಸಮಯಕ್ಕೆ ಸರಿಯಾಗಿ ಹಾಲು ಕರಿಬೇಕು. ಯಾವ ದಿವಸ ಯಾವ ಟೈಮಲ್ಲಿ ನೀವು ದಿವಸ ಕರಿತೀರಿ ಅದೇ ಟೈಮ್, ಅದು ಬಹಳ ಮುಖ್ಯ. ಮತ್ತೆ ಹಾಲನ್ನ ಸಂಪೂರ್ಣವಾಗಿ ಕರಿಬೇಕು, ಅರ್ಧ ಕರಿಬಾರ್ದು ಅಂದ್ರೆ ಬಿಡಬಾರ್ದು. ಮತ್ತೆ ಹಾಲು ಹಿಂಡೋ ಪದ್ಧತಿ ಕೂಡ ಇದೆ, ಈ ಮುಷ್ಟಿ ಪದ್ಧತಿ, ಅದರಲ್ಲಿನೂ ಕೂಡ ಕೆಲವು ಜನ ಉಗುರು ಜಾಸ್ತಿ ಇರಬಾರ್ದು ಅಂತ ಹೇಳ್ತಾರೆ ಹಾಲಿನ, ಯಾಕಂದ್ರೆ ಉಗುರಿನಲ್ಲಿ ಎಷ್ಟೋ ಬ್ಯಾಕ್ಟೀರಿಯಾಗಳು ಇರ್ತವೆ, ಗಾಯ ಆಗುತ್ತೆ. ಗಾಯ ಹಾಲು ಹಿಂಡೋ ಪದ್ಧತಿ ಕೂಡ ಕೆಲವು ಟೈಮ್ ಮಲೆಗಳಿಗೆ ಗಾಯ ಆಗುತ್ತೆ. ಮತ್ತೆ ಇನ್ನೊಂದು, ಮಲೆಗಳಿಗೆ ಯಾವುದೇ ಗಾಯ ಆದ್ರೆ ನಾವು ಆದಷ್ಟು ಬೇಗ ಅದನ್ನ ಗುಣಪಡಿಸ್ಬೇಕು. ಯಾಕಂತಂದ್ರೆ ಆ ಮೊಲೆಯಲ್ಲಿ ಬ್ಯಾಕ್ಟೀರಿಯಾಗಳು ಆ ಗಾಯದ ಮುಖಾಂತರ ಹೋಗ್ತವೆ. ವಿಶೇಷವಾಗಿ ನಾವು ಕಾಲುಬಾಯಿ ರೋಗದಲ್ಲಿ ಮೊಲೆಯ ಮೇಲೆ ಗುಳ್ಳೆಗಳನ್ನು ನೋಡ್ತೀವಿ, ಸಿಡುಬು ರೋಗದಲ್ಲಿ ಗುಳ್ಳೆಗಳನ್ನು ನೋಡ್ತೀವಿ. ಇವನ್ನೆಲ್ಲನೂ ಆದಷ್ಟು ಬೇಗ, ಮತ್ತೆ ಯಾವ್ದಾದ್ರು ತಂತಿ ಬಲಿ ಬಡಿತು ಹಸುಗಳು ಒಂದು ತಂತಿ ಬೇಲಿಯನ್ನು ದಾಟಬೇಕಾದ್ರೆ ಬಡಿಸ್ಕೊಂತವೆ, ಅದನ್ನ ಸಣ್ಣ ಗಾಯ ಇದ್ರು ಕೂಡ ಅದನ್ನ ನಿರ್ಲಕ್ಷ್ಯ ಮಾಡದೆ ನಾವು ಆದಷ್ಟು ಬೇಗ ಆ ಗಾಯಗಳನ್ನ ತಕ್ಷಣ ಔಷಧೋಪಚಾರ ಮಾಡಿಸಿ ಇದು ಮಾಡಬೇಕಾಗುತ್ತೆ. ಇವೆಲ್ಲ ಮಾಡೋದ್ರಿಂದ ಮತ್ತೆ ಅಕಸ್ಮಾತ್ ಈಗ 15 ಲೀಟರ್ಗಿಂತಲೂ ಮೇಲೆ ಇರತಕ್ಕಂಥ ಹಸುಗಳಿಗೆ ನಮ್ಮ ರೈತರು ಏನ್ ಮಾಡ್ತಾರೆ, ಹಾಲಿನ ಮಷೀನ್ಗಳ ಯೂಸ್ ಮಾಡ್ತಾರೆ, ಮಿಲ್ಕಿಂಗ್ ಮಷೀನ್ಸ್ ಅಂತ ಬರ್ತವೆ. ಈ ಮಿಲ್ಕಿಂಗ್ ಮಷೀನ್ಸ್ ಬಳಕೆ ಮಾಡ್ತಕ್ಕಂಥ ರೈತರಿಗೆ ನಾನು ಹೇಳೋದೇನಂದ್ರೆ, ಈ ಮಿಲ್ಕಿಂಗ್ ಮಷೀನ್ ಬಳಸೋಕ್ಕಿಂತ ಮುಂಚೆ ಸ್ವಚ್ಛವಾಗಿ ಕೆಮಿಕಲ್ಸ್ ಅಂದ್ರೆ ಆಂಟಿಸೆಪ್ಟಿಕ್ ಸೊಲ್ಯೂಷನ್ ಅಂದ್ರೆ ರೋಗಾಣುಗಳನ್ನು ಕೊಲ್ತಕ್ಕಂಥ ಇದರಲ್ಲಿ ದ್ರಾವಣದಲ್ಲಿ ಸ್ವಚ್ಛತೆಯಾಗಿ ವಾಶ್ ಮಾಡಬೇಕು. ಒಂದು ಹಸುಗೆ ಯೂಸ್ ಮಾಡಿದಂತ ಮೇಲೆ ಇನ್ನೊಂದು ಹಸು ಯೂಸ್ ಮಾಡ್ಬೇಕಾದ್ರೂ ವಾಶ್ ಮಾಡಿ ಯೂಸ್ ಮಾಡ್ಬೇಕು. ಯಾಕಂದ್ರೆ ಒಂದು ವೇಳೆ ಇದಕ್ಕೆ ರೋಗ ಇದ್ರೆ ಅದಕ್ಕೂ ಕೂಡ ಹರಡ್ತಕ್ಕಂತ ಸಂದರ್ಭ ಇರುತ್ತೆ. ಇವೆಲ್ಲ ನಾನು ಹೇಳಿದಂತ ಸ್ವಚ್ಛತೆ ಮತ್ತೆ ಇವೆಲ್ಲ ಕೆಚ್ಚಲಿನ ತೊಳೆಯೋದಾಗ್ಲಿ, ಇವು ಕೈಯನ್ನ ಸ್ವಚ್ಛ ಇಟ್ಕೊಳ್ಳೋದಾಗ್ಲಿ, ಇವೆಲ್ಲ ಮಾಡಿದ್ರೆ ಡೆಫಿನೆಟ್ ಆಗಿ ನಾವು ಈ ಕೆಚ್ಚಲ್ ಭಾವನೆ ನಿಯಂತ್ರಣ ಬರೋದೇ ಹಾಗೆ ತಡೆಗಟ್ಟಬಹುದು, ನಿಯಂತ್ರಣ ಮಾಡಬಹುದು. ಇಲ್ಲಿ ಸ್ವಚ್ಛತೆ ಬಹಳ ಮುಖ್ಯ. ಹೌದು, ಸ್ವಚ್ಛತೆಯ ಪಾತ್ರ ಹೆಚ್ಚಾಗಿರುತ್ತೆ. ರೋಗಾಣುಗಳನ್ನು ಕಡಿಮೆ ಮಾಡಬೇಕಂದ್ರೆ ಸ್ವಚ್ಛತೆ ಬಹಳ ಮುಖ್ಯ, ಬಹಳ ಮುಖ್ಯವಾಗುತ್ತೆ. ಶುದ್ಧ ಹಾಲು ಉತ್ಪಾದನೆಯಲ್ಲಿ ಕೆಚ್ಚಲ ಬಾವು ರೋಗದ ಪಾತ್ರ ಏನು ಅಂತೀರಿ ಸರ್? ಅದೇ ಹೇಳ್ತಾ ಇದ್ದೇನೆ. ಹೌದು, ಪ್ರತಿಯೊಂದು ML ಹಾಲಿನಲ್ಲಿ 200,000 ಅಧಿಕವಾಗಿ ಬ್ಯಾಕ್ಟೀರಿಯಾಗಳು ಅಂದ್ರೆ ಸೂಕ್ಷ್ಮಾಣು ಜೀವಿಗಳಿದ್ರೆ ಅದು ಅಶುದ್ಧ ಹಾಲು ಅಂತ ಹೇಳ್ತೀವಿ. ಅದರದ್ದು ಏನಾಗುತ್ತೆ ಅಂದ್ರೆ ಕೀಪಿಂಗ್ ಕ್ವಾಲಿಟಿ ಕಡಿಮೆ ಆಗುತ್ತೆ. ಅಂದ್ರೆ ಜಾಸ್ತಿ ಹೊತ್ತಿಟ್ರೆ ಅದು ಬೇಗ ಹಾಲು ಕೆಟ್ಟೋಗುತ್ತೆ. ಮತ್ತೆ ಇವನ್ ಅಂತ ಹಾಲನ್ನ ನಾವು ವಿದೇಶಕ್ಕೆ ಕಳಿಸಬೇಕಾದ್ರೆ ಅಂದ್ರೆ ಬೇರೆ ಎಕ್ಸ್ಪೋರ್ಟ್ ಮಾಡಬೇಕಾದ್ರೆ ಆ ಅಂತ ಹಾಲುಗಳನ್ನ ಬೇರೆ ಬಹಳಷ್ಟು ದೇಶದವರು ಈ ಒಂದು ಪ್ಯಾರಾಮೀಟರ್ ಅಂದ್ರೆ ಈ ಇದ್ರಗಿಂತಲೂ ಜಾಸ್ತಿ ಬ್ಯಾಕ್ಟೀರಿಯಾಗಳಿರುವಂತಹ ಹಾಲನ್ನ ತಗೊಳ್ಳೋದಿಲ್ಲ. ಅದನ್ನ ತಪ್ಪಿಸ್ಲಿಕ್ಕೆ ನಾನು ಏನ್ ಹೇಳಿದ್ನಲ್ಲ, ಕೆಚ್ಚಲ್ ಬಾವು ನಿಯಂತ್ರಣದಲ್ಲಿ ಏನ್ ಕೊಟ್ಟಿಗೆಯ ಸ್ವಚ್ಛತೆ ಇರಬಹುದು, ಕೆಚ್ಚಲಿನ ಸ್ವಚ್ಛತೆ ಇರಬಹುದು, ಹಾಲು ಹಿಂಡುವವರ ಕೈಯ ಸ್ವಚ್ಛತೆ ಇರಬಹುದು, ಇವನ್ನೆಲ್ಲ ನಾವು ಪಾಲನೆ ಮಾಡಿ ಕೆಚ್ಚಲ ಬಾವು ಬರದೇ ಹಾಗೆ ನೋಡ್ಕೊಂಡ್ರೆ ಶುದ್ಧ ಹಾಲಿನ ಉತ್ಪಾದನೆ ನಾವು ಆಟೋಮೆಟಿಕ್ ಆಗಿ ಮಾಡ್ತೀವಿ. ಶುದ್ಧ ಹಾಲಿನ ಉತ್ಪಾದನೆಯಲ್ಲಿ ಒಂದ್ ವೇಳೆ ಕೆಚ್ಚಲ್ ಬಾವು ಇತ್ತಂದ್ರೆ ಅಂತ ಹಾಲನ್ನ ನಾವು KMF ಗಾಗ್ಲಿ ಅದಕ್ಕೆ ಹಾಕ್ಬಾರ್ದು. ಯಾಕೆ ಅಂದ್ರೆ ಅದರಲ್ಲಿ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಜಾಸ್ತಿ ಇರುತ್ತೆ, ಬೇರೆ ಹಾಲನ್ನು ಕೂಡ ಅದು ಹಾಳಾಗಂತ ಒಂದು ಇದನ್ನ ಇರುತ್ತೆ. ಅಂತ ಹಾಲನ್ನ ನಾವೇನ್ ಮಾಡ್ಬೇಕಾಗತ್ತೆ, ಅದನ್ನ ಬ್ಯಾಕ್ಟೀರಿಯಾಗಳನ್ನು ಕೊಲ್ತಕ್ಕಂತ ದ್ರಾವಣದಲ್ಲಿ ಮಿಕ್ಸ್ ಮಾಡಿ ಡಿಸ್ಕಾರ್ಡ್ ಮಾಡ್ಬೇಕು. ಇವನ್ ಬಹಳ ಮುಖ್ಯವಾಗಿ ನಾವು ಇನ್ನೊಂದು ವಿಚಾರ ಹೇಳೋದೇನಂದ್ರೆ, ಕೆಚ್ಚಲಿನ ಹಾಲು ಹಿಂಡೋ ಸಂದರ್ಭದಲ್ಲಿ ಮೊದಲನೇ ಒಂದು ಅಥವಾ ಎರಡು ತ್ವರೆಯಲ್ಲಿ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಜಾಸ್ತಿ ಇರುತ್ತೆ. ಜಾಸ್ತಿ, ಯಾಕಂದ್ರೆ ತುದಿಯಲ್ಲಿ ಇರ್ತಕ್ಕಂಥ ಬ್ಯಾಕ್ಟೀರಿಯಾಗಳೆಲ್ಲ ಅದ್ರ ಜೊತೆ ಬಂದಿರುತ್ತೆ. ನಾವು ಆದಷ್ಟು ಅದಕ್ಕೆ ಒಂದು ಸಪರೇಟ್ ಬಟ್ಟಲ್ ಇಟ್ಕೊಂಡು ಆ ಒಂದು ತೊರೆಗಳನ್ನ ಒಂದು ಎರಡು ತೊರೆಯನ್ನು ತೆಗೆದು ಅದನ್ನ ಬೇರೆ ಅಲ್ಲೇ ಒಗಿಬಾರ್ದು, ಎಸಿಬಾರ್ದು, ಚರಂಡಿಗೆ ಎಸಿಬೇಕು ಅಥವಾ ಕೆಮಿಕಲ್ ಟ್ರೀಟ್ಮೆಂಟ್ ಮಾಡಿ ಇದು ಮಾಡ್ಬೇಕು ಅಥವಾ ಗಿಡಕ್ಕೆ ಹಾಕ್ಬಹುದು. ಬಟ್ ಅಲ್ಲಿ ಎಸದೆ ಏನಾಗುತ್ತೆ, ಆ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಮತ್ತೆ ನಿಮ್ಮ ಪಾತ್ರೆಯಲ್ಲೇ ನೀವು ಹಿಂಡ್ಕೊಂಡ್ರೆ ನಿಮ್ಮ ಪಾತ್ರೆಯಲ್ಲಿ ಇರ್ತಕ್ಕಂಥ ಹಾಲು ಕೂಡ ಅಶುದ್ಧ ಆಗುತ್ತೆ, ಬ್ಯಾಕ್ಟೀರಿಯಾಗಳ ಕೌಂಟ್ ಜಾಸ್ತಿ ಆಗುತ್ತೆ. ಜಾಸ್ತಿ ಆಗುತ್ತೆ. ಸೊ ಇದು ಕೂಡ ನಾವು ಪಾಲನೆ ಮಾಡಬೇಕು. ಇನ್ನೂ ಒಂದು ಮುಖ್ಯವಾಗಿ ನಾವು ಯಾಕೆ ನೀವು ಶುದ್ಧ ಹಾಲಿನಲ್ಲಿ ಉತ್ಪಾದನೆಯಲ್ಲಿ ಕೆಚ್ಚಲ್ ಬಾವು ಪಾತ್ರ ಹೇಳ್ತಾ ಇದ್ದೀನಿ ಅಂದ್ರೆ, ವಿಶೇಷವಾಗಿ ನಾವು ಕೆಚ್ಚಲ್ ಬಾವು ಬಂದ ಸಂದರ್ಭದಲ್ಲಿ ಔಷಧಗಳನ್ನು ಹಾಕ್ಸ್ತಾ ಇರ್ತೀವಿ. ಯಾವುದಕ್ಕೆ? ಕೆಚ್ಚಲ್ಗಳಿಗೆ ಔಷಧನ ಹಾಕ್ತಾ ಇರ್ತೀವಿ. ಸೊ ಹಾಕಿದಂತ ಔಷಧ ಆಂಟಿಬಯೋಟಿಕ್ ಆಗಿರುತ್ತೆ ಯೂಸ್ವಲಿ. ಅದು ಆಂಟಿಬಯೋಟಿಕ್ ಇದ್ದಾಗ ಆ ಹಾಲನ್ನ ನಾವು ಯಾವುದೇ ಕಾರಣಕ್ಕೂ ನಾವು ಬಳಕೆ ಮಾಡಬಾರ್ದು, ಮತ್ತೆ ಬೇರೆಯವರಿಗೂ ಮಾರಾಟ ಮಾಡಬಾರ್ದು ಅಂದ್ರೆ ಇದಕ್ಕೆ ಸೊಸೈಟಿಗಾಗ್ಲಿ, ಯಾಕಂದ್ರೆ ಅದರಲ್ಲಿ ಆಂಟಿಬಯೋಟಿಕ್ ಇರುತ್ತೆ. ಸೊ ಇವತ್ತಿನ ದಿವಸ ಆಂಟಿಬಯೋಟಿಕ್ ಇರ್ತಕ್ಕಂತ ಹಾಲನ್ನ ನಾವು ತಗೊಂಡ್ರು ಕೂಡ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಅಂದ್ರೆ ಬಹಳಷ್ಟು ಸಮಸ್ಯೆ ಇದೆ ಅದರಿಂದ. ಸೊ ಅದನ್ನ ತಪ್ಪಿಸ್ಲಿಕ್ಕೆ, ಈ ಅಶುದ್ಧ ಹಾಲು ಆಗೋದನ್ನ ತಪ್ಪಿಸ್ಲಿಕ್ಕೆ ಇಂಥ ಇದನ್ನ ನಾವು ಎಂದೂ ಹಾಲಿನಲ್ಲಿ ಮಿಕ್ಸ್ ಮಾಡಬಾರ್ದು, ಬೇರೆ ಹಾಲಿನಲ್ಲಿ ಅದನ್ನ ಡಿಸ್ಕಾರ್ಡ್ ಮಾಡಬೇಕು. ಕೆಚ್ಚಲ ಬಾವಿಗೆ ಸಂಬಂಧಪಟ್ಟ ಹಾಗೆ ಅಂತಿಮವಾಗಿ ನಮ್ಮ ಹೈನುಗಾರರಿಗೆ ಮತ್ತೆ ಕೃಷಿಕರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತಾರೆ ಡಾಕ್ಟ್ರೆ? ಸೊ ಮೊದಲನೇದಾಗಿ ಸರ್, ಅವರು ಹೈನು ರಾಸನ್ನ ಖರೀದಿ ಮಾಡಬೇಕಾದ ಸಂದರ್ಭದಲ್ಲಿನೇ ಕೆಚ್ಚಲನ್ನು ನೋಡಿಕೊಂಡು ಒಳ್ಳೆ ಕೆಚ್ಚಲ್ ಇರತಕ್ಕಂಥದ್ದು, ಏನಾದರೂ ಡ್ಯಾಮೇಜಸ್ ಅಥವಾ ಏನಾದರೂ ಇದ್ರೆ ಅಂಥವನ್ನ ತಗೋಬಾರ್ದು, ಕೆಲವು ಎಕ್ಸ್ಟ್ರಾ ಮಲೆಗಳಿರ್ತವೆ ಅಂಥವನ್ನ ತಗೋಬಾರ್ದು, ಮತ್ತೆ ಏನಾದರೂ ಗಾಯಗಳಿದ್ರೆ ತಗೋಬಾರ್ದು. ಕೆಚ್ಚಲಿನಲ್ಲಿ ಗಡ್ಡೆಗಳು ಇದ್ರೆ ಹಳೆ ಕೆಚ್ಚಲ್ ಬಾವು ಇರ್ತಕ್ಕಂಥ ಚಾನ್ಸಸ್ ಇರುತ್ತೆ, ಮೊದಲು ಬಂದು ಹೋಗಿರುತ್ತೆ, ಆ ಗಡ್ಡೆಗಳು ಮತ್ತೆ ಮುಂದೆ ರೋಗ ಬರೋದು ಇದನ್ನ ಇರುತ್ತೆ. ಇವನ್ನೆಲ್ಲ ಒಳ್ಳೆ ಹಸುಗಳನ್ನು ಆಯ್ಕೆ ಮಾಡೋ ಸಂದರ್ಭದಲ್ಲಿ ಇವನ್ನೆಲ್ಲ ನೋಡಿಕೊಂಡು ಈ ನಾನು ಹೇಳಿದಂತ ಪ್ರಯೋಗ ಶಾಲೆಯಲ್ಲಿ ಆ ಹಾಲನ್ನು ಪರೀಕ್ಷೆ ಮಾಡಿಸಿ, ಅವ್ಯಕ್ತ ಕೆಚ್ಚಲ್ ಬಾವಿಗೋಸ್ಕರ ಪರೀಕ್ಷೆ ಮಾಡಿಸಿ ಮತ್ತೆ ಒಳ್ಳೆಯ ತಳಿಗಳನ್ನು ಆಯ್ಕೆ ಮಾಡಿಕೊಂಡು ನಂತರ ಕೊಟ್ಟಿಗೆಯಲ್ಲಿ ನಾವು ಹೇಳಿದಂತೆ ಗಾಳಿ ಬೆಳಕು ಮತ್ತೆ ಸ್ಲೋಪ್ ಆಗಿ ನೀರು ನಿಂದಿರಲಾರ್ದಂಗೆ ಸೆಗಣಿಗಳನ್ನ ಫ್ರೀಕ್ವೆಂಟ್ ಆಗಿ ತೆಗೆದು ಮತ್ತೆ ನೊಣಗಳ ಸಂಖ್ಯೆ ಜಾಸ್ತಿ ಇರಲಾರ್ದಂಗೆ, ಇದ್ರ ಜೊತೆಗೆ ಕೆಚ್ಚಲ ಹಾಲು ಇಂಡ್ತಕ್ಕಂಥ ವ್ಯಕ್ತಿಯ ಕೈಯ ಸ್ವಚ್ಛ ಇರಬೇಕು. ಆ ಸಂದರ್ಭದಲ್ಲಿ ಬೀಡಿ ಸೇದೋದು, ಸಿಗರೆಟ್ ಸೇದೋದು ಇಂಥವು ಯಾವ ಮಾಡಬಾರ್ದು. ಟೈಮ್ ಪ್ರಕಾರ ಹಾಲನ್ನ ಕರಿಬೇಕು ಮತ್ತೆ ಆದಷ್ಟು ಸಂಪೂರ್ಣವಾಗಿ ಹಾಲನ್ನ ಕರಿಬೇಕು. ಇದ್ರ ಜೊತೆಗೆ ನಾನು ಹೇಳಿದಂತ ಎಲ್ಲ ಸ್ವಚ್ಛತೆಯನ್ನು ಕಾಪಾಡಿಕೊಂಡ್ರೆ ಡೆಫಿನೆಟ್ ಆಗಿ ಈ ಕೆಚ್ಚಲ ಬಾವನ್ನು ನಾವು ನಿಯಂತ್ರಣ ಮಾಡಬಹುದು. ಈ ಕೆಚ್ಚಲ ಬಾವನ್ನು ನಿಯಂತ್ರಣ ಮಾಡಿದ್ರೆ ನಮಗೆ ಯಾವುದೇ ಆರ್ಥಿಕ ನಷ್ಟ, ಈ ಅನುಭವಿಸ್ತಕ್ಕಂಥ ಆರ್ಥಿಕ ನಷ್ಟ, ಯಾಕಂದ್ರೆ ಒಂದು ಸಾರಿ ಕೆಚ್ಚಲ ಬಾವು ಬಂತು ಅಂದ್ರೆ ಆ ಹಸುವಿನ ಬೆಲೆ ಕಡಿಮೆ ಆಗ್ಬಿಡುತ್ತೆ. ಮತ್ತೆ ಕೆಲವೊಂದು ಟೈಮ್ ತೀವ್ರ ಸ್ವರೂಪದ ಬಂದ್ರೆ ಆ ಸಾವು ಕೂಡ ಆಗುತ್ತೆ. ಮತ್ತೆ ಅಂತ ಒಂದು ಇದನ್ನ ಯಾರು ತಗೊಳ್ಳೋದಿಲ್ಲ ಹಸುಗಳನ್ನ, ಅದ್ರ ಬೆಲೆನೂ ಕೂಡ ಕಡಿಮೆ ಆಗುತ್ತೆ. ಇಷ್ಟು ಪಾಲನೆ, ಈ ಕೆಚ್ಚಲ್ ಬಾವು ನಿಯಂತ್ರಣವನ್ನು ಮಾಡಿಕೊಂಡ್ರೆ ನೀವು ಆರ್ಥಿಕವಾಗಿ ನಾವು ಯಾವುದೇ ನಷ್ಟವನ್ನು ಅನುಭವಿಸೋದನ್ನ ನಾವು ತಪ್ಪಿಸಬಹುದು. ಇಷ್ಟೆಲ್ಲ ಬಾಧಿಸ್ತಕ್ಕಂತಹ ಈ ಕೆಚ್ಚಲ ಬಾವಿಗೆ ಚಿಕಿತ್ಸೆ ಇದೆಯಾ ಡಾಕ್ಟ್ರೆ? ಸರ್, ಖಂಡಿತವಾಗಿ ಇದೆ. ಬಟ್ ಎಷ್ಟು ಬೇಗ ನಾವು ಆ ಚಿಕಿತ್ಸೆಯನ್ನು ಮಾಡಿಸ್ತೀವಿ ಅಂದ್ರೆ, ಈಗ ಕೆಚ್ಚಲ ಬಾವು ಬಂದ ತಕ್ಷಣ ಒಂದು 12 24 ತಾಸಿನ ಒಳಗಡೆ ನಾವು ಬೇಗ ಚಿಕಿತ್ಸೆಯನ್ನು ಪ್ರಾರಂಭಿಸಿದ್ರೆ ಒಳ್ಳೆಯದು. ಈಗ ಬಂದ ತಕ್ಷಣ ರೈತರು ಏನ್ ಮಾಡ್ಬೇಕಂದ್ರೆ, ಬಾವು ಬಂದಿರುತ್ತೆ, ಆ ಬಾವಿನಿಂದ ಅದಕ್ಕೆ ಪೇನ್ ಆಗ್ತಾ ಇರ್ತದೆ, ಹೈ ಟೆಂಪರೇಚರ್ ಇರುತ್ತೆ. ಸೊ ಅದನ್ನ ಆದಷ್ಟು ಮಂಜಿನ ಗಡ್ಡೆ ಬಟ್ಟೆಯಲ್ಲಿಟ್ಟು ಸ್ವಲ್ಪ, ಇದು ಒಂಥರ ಪ್ರಥಮ ಚಿಕಿತ್ಸೆ ಆ ಕೆಚ್ಚಲಿಗೆ ನಾವು ತಾಗಿಸ್ಬೇಕಾಗುತ್ತೆ. ಬಹಳ ಮುಖ್ಯವಾಗಿ ನಾವು ಕೆಚ್ಚಲಿನ ಬಾವು ಬಂದಿದೆ ಅಂತ ಹೇಳಿ ಹಾಲನ್ನು ಹಿಂಡೋದನ್ನ ಬಿಡಬಾರ್ದು. ಕನಿಷ್ಠ ದಿವಸದಲ್ಲಿ ಎರಡು ಅಥವಾ ಮೂರು ಸಾರಿ, ನೀವು ಎರಡೇ ಸಾರಿ ಹಾಲು ಹಿಂಡ್ತಾ ಇದ್ರೂ ಕೂಡ ಕೆಚ್ಚಲ್ ಬಂದಂತ ರಾಸುಗಳಿಗೆ ಮೂರರಿಂದ ನಾಲ್ಕು ಸಾರಿ ಅಂದ್ರೆ ಎರಡು ಅಥವಾ ಮೂರು ತಾಸಿಗೆ ಒಂದ್ ಸಾರಿ ಅಂದ್ರೆ ಎರಡರಿಂದ ಮೂರು ಗಂಟೆಗಳಿಗೆ ಒಂದ್ ಸಾರಿ ಹಾಲನ್ನ ಹಿಂಡ್ತಾ ಇರಬೇಕು, ಚಲ್ತಾ ಇರಬೇಕು, ಹಾಲನ್ನ ಹಿಂಡ್ತಾ ಇರಬೇಕು, ಚಲ್ತಾ ಇರಬೇಕು. ಅಂದ್ರೆ ಒಳಗಡೆ ಇರ್ಲಿಕ್ಕೆ ಕೊಡಬಾರ್ದ, ಇದ್ದಷ್ಟು ರೋಗಾಣುಗಳ ವೃದ್ಧಿ ಜಾಸ್ತಿ ಆಗುತ್ತೆ, ಅವು ಸಂಖ್ಯೆ ಜಾಸ್ತಿ ಆಗುತ್ತೆ. ಇವೆಲ್ಲದ್ರ ಜೊತೆಗೆ ಆದಷ್ಟು ಪಶುವೈದ್ಯರನ್ನ ಬೇಗ ಕರೆಸಿ ನಾವು ಚಿಕಿತ್ಸೆನ ಪ್ರಾರಂಭ ಮಾಡಿಸ್ಬೇಕು. ಯಾಕಂತಂದ್ರೆ ಅವ್ರು ಏನ್ ಮಾಡ್ತಾರೆ, ಕೆಚ್ಚಲ್ನಲ್ಲಿ ಹಾಲೆಲ್ಲ ತೆಗೆದ ನಂತರ ಆಂಟಿಬಯೋಟಿಕ್ಸ್ ಅಂತ ಹೇಳ್ತೀವಿ, ಅದಕ್ಕೇನಂತಾರೆ ಪ್ರತಿಜೀವಕಗಳು. ಸೊ ಅದನ್ನ ನಾವು ಕೆಚ್ಚಲ್ನಲ್ಲಿ ಪ್ರತಿ ದಿವಸ ಅಥವಾ 12 ತಾಸುಗಳಿಗೆ ಒಂದ್ ಸಾರಿ ಹಾಕೋದು ಇರ್ಬೋದು, ಕೆಲವು 24 ತಾಸಿಗೆ ಒಂದ್ ಸಾರಿ ಹಾಕೋದಿರ್ಬೋದು, ಆ ಡಾಕ್ಟರ್ ಸಲಹೆ ಮೇರೆಗೆ ರೆಗ್ಯುಲರ್ ಆಗಿ ಕಂಟಿನ್ಯೂಸ್ ಆಗಿ 4-5 ದಿವಸ ಹಾಕ್ಸ್ಬೇಕು. ಒಂದೇ ದಿವಸ ಹಾಕ್ಸಿ ನಾವು ನಿಂದ್ರಿಸಬಾರ್ದು, ಇದು ರೈತರು ತಿಳ್ಕೊಂಡಿರ್ಬೇಕು. ಮತ್ತು ತಾವೇ ಈ ಚಿಕಿತ್ಸೆಯನ್ನ ನಾವು ಪಶುವೈದ್ಯರ ಸಲಹೆ ಇಲ್ಲ ಮಾಡಬಾರ್ದು. ಯಾಕಂತಂದ್ರೆ ಎಷ್ಟೋ ಸಾರಿ ಏನಾಗುತ್ತೆ, ನಾವು ಪಶುವೈದ್ಯರೇ ಆದ್ರೆ ಏನ್ ಮಾಡ್ತೀವಿ, ಒಂದ್ ದಿವಸ ಎರಡು ದಿವಸ ನೋಡ್ತೀವಿ ಟ್ರೀಟ್ಮೆಂಟ್, ರಿಕವರ್ ಆಗ್ಲಿಲ್ಲ ಅಂದ್ರೆ ಆ ಸ್ಯಾಂಪಲ್ ಅನ್ನ ಪ್ರಯೋಗಾಲಯಕ್ಕೆ ಕಳಿಸ್ತೀವಿ. ಈ ಏನಾಗುತ್ತೆ ಅಂದ್ರೆ ನಮ್ಮಲ್ಲಿ ಬಹಳಷ್ಟು ಬ್ಯಾಕ್ಟೀರಿಯಾಗಳು ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಬಂದಿದೆ, ಆ ಒಂದು ಬ್ಯಾಕ್ಟೀರಿಯಾ ನಾವು ಹಾಕ್ತಕ್ಕಂತ ಆಂಟಿಬಯೋಟಿಕ್ ಆ ಬ್ಯಾಕ್ಟೀರಿಯಾದ ವಿರುದ್ಧ ಕೆಲಸ ಮಾಡಲಿಲ್ಲ ಅಂದ್ರೆ ಸಡನ್ ಆಗಿ ನಾವು ಆಂಟಿಬಯೋಟಿಕ್ ಬೇರೆದ್ ಮಾಡ್ಬೇಕು, ಚೇಂಜ್ ಮಾಡ್ಬೇಕಾಗುತ್ತೆ. ಅದ್ರಗೋಸ್ಕರ ಹಾಲಿನ ಸ್ಯಾಂಪಲ್ ನಾವು ಪ್ರಯೋಗಾಲಯಕ್ಕೆ ಕಳಿಸಿದ್ರೆ ಆಂಟಿಬಯೋಟಿಕ್ ಸೆನ್ಸಿಟಿವಿಟಿ ಟೆಸ್ಟ್ ಅಂತ ಹೇಳಿ ಮಾಡಿ ಯಾವ ಆಂಟಿಬಯೋಟಿಕ್ ಕೆಲಸ ಮಾಡುತ್ತೆ ಅದನ್ನ ನಾವು ಹಾಕ್ಲಿಕ್ಕೆ ಸಲಹೆಯನ್ನ ಕೊಡ್ತೀವಿ. ಇದನ್ನ ಆದಷ್ಟು ರೈತರು ಇದನ್ನ ಪಾಲಿಸಿದ್ರೆ ನಾವು ಆದಷ್ಟು ಬೇಗ ಇದಕ್ಕೆ ಚಿಕಿತ್ಸೆಯನ್ನ ಪಡ್ಕೋಬಹುದು. ಕೆಚ್ಚಲ ಬಾವಿಗೆ ಸಂಬಂಧಪಟ್ಟ ಹಾಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ, ಚಿಕಿತ್ಸೆ ಬೇಕು ಅಂತ ಹೇಳಿದ್ರೆ, ಇದ್ರ ಬಗ್ಗೆ ಹೆಚ್ಚು ತಿಳಿಯಬೇಕು ಅಂತ ಹೇಳಿದ್ರೆ, ಇದು ಬಾರದ ಹಾಗೆ ನಿಯಂತ್ರಣ ಕ್ರಮಗಳನ್ನು ಅನುಸರಿಸಬೇಕು ಅಂತ ಹೇಳಿದ್ರೆ, ತಮ್ಮನ್ನ ಸಂಪರ್ಕ ಮಾಡ್ತಕ್ಕಂಥದ್ದು ಹೇಗೆ? ಖಂಡಿತವಾಗಿ ಸರ್, ನನ್ನ ಒಂದು ದೂರವಾಣಿ ಸಂಖ್ಯೆಗೆ ತಾವು ಕರೆ ಮಾಡಿ ಏನೇ ವಿಷಯಗಳಿದ್ರು ರೈತರು ಕೇಳ್ಕೋಬಹುದು. ನನ್ನ ದೂರವಾಣಿ ಸಂಖ್ಯೆ 9447773557. ಇನ್ನೊಂದ್ ಸಾರಿ ಹೇಳ್ತೀನಿ, 9448377. ಒಳ್ಳೆದು ಡಾಕ್ಟರ್ ಪ್ರಹ್ಲಾದ್ ಹೂಬಾಳೆ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೆಚ್ಚಲು ಬಾವು ನಿರ್ವಹಣೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ಹಾಗೂ ಕೃಷಿಕರಿಗೆ ಮಾಡಿಕೊಟ್ರಿ, ತಮಗೆ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸರ್. ಧನ್ಯವಾದ ಸರ್. ಇದುವರೆಗೆ ಕೆಚ್ಚಲು ಬಾವು ನಿರ್ವಹಣೆ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಪ್ರಹ್ಲಾದ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಕೋಳಿ ಮತ್ತು ಮೊಟ್ಟೆ ಸೇವನೆಯಲ್ಲಿ ಇರುವಂತಹ ತಪ್ಪು ತಿಳುವಳಿಕೆಗಳು, ಈ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಚೇತನ್ ಕೆಪಿ ಅವರೊಂದಿಗಿನ ಸಂದರ್ಶನವನ್ನ ಆಲೋಚಿಸಬಹುದು. ಇದುವರೆಗೆ ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಕುರಿತ ಬಾನುಲಿ ಸರಣಿ ಹೈನು ಹೊನ್ನು ಪ್ರಸಾರವಾಯಿತು. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ಸಹಕಾರ ಗೋರ ರವಿಶಂಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಬಿತ್ತರವಾಯಿತು. ಕಾರ್ಯಕ್ರಮದ ಕಡೆಯಲ್ಲಿ ಕೇಳೋಣ ಚಂದ್ರಿಕಾ ಗುರುರಾಜ್ ಅವರ ಧ್ವನಿಯಲ್ಲಿರುವ ಜನಪದ ಗೀತೆಯನ್ನ.